ಜಾತಿ ಜನಗಣತಿ ಸಮೀಕ್ಷೆ ಹಿನ್ನೆಲೆ ಸಚಿವರು ಆಯೋಗದ ಅಧಿಕಾರಿಗಳೊಂದಿಗೆ ಉಪಮುಖ್ಯಮಂತ್ರಿ ಚರ್ಚೆ. ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಮತ ಕಳವು ಆಗಿಲ್ಲ, ಕೇಂದ್ರ ಚುನಾವಣಾ ಆಯೋಗ ಸ್ಪಷ್ಟನೆ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ತ್ವರಿತವಾಗಿ ರಸ್ತೆ ಗುಂಡಿಗಳನ್ನು ಮುಚ್ಚುವಂತೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸೂಚನೆ. ಮಳೆ ಹಾನಿ ಬೆಳೆ ನಷ್ಟ ಪರಿಹಾರ ಹೆಚ್ಚಿಸುವಂತೆ ಸರ್ಕಾರಕ್ಕೆ ರೈತ ಮುಖಂಡರಿಂದ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗದಲ್ಲಿ ಗ್ರಾಮೀಣ ಯುವಕ ಯುವತಿಯರಿಗೆ ಮೀನು ಮರಿ ಉತ್ಪಾದನೆಯು ಉಪಕಸುಬು. ಈ ಕುರಿತು ಡಾ ಕೆಬಿ ರಾಜಣ್ಣ ಅವರೊಡನೆ ಸಂದರ್ಶನವಿದೆ. ನಂತರ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ಕೃಷ್ಣೇಗೌಡ ಮತ್ತು ಸಂಘದಿಂದ ಭಜನೆ ಪದವನ್ನು ಕೇಳಬಹುದು. ಮೊದಲಿಗೆ ಜಾಹೀರಾತು. ಜನ್ ಜನ್ ಕಾ ರಖೇ ಧ್ಯಾನ್ ಟಿಬಿ ಮುಕ್ತ ಭಾರತ್ ಅಭಿಯಾನ್. ಜನ್ ಜನ್ ಕಾ ರಖೇ ಧ್ಯಾನ್ ಟಿಬಿ ಮುಕ್ತ ಭಾರತ್ ಅಭಿಯಾನ್. ನಿಕ್ಷಯ ಮಿತ್ರ ತೋ ಹಮ್ ಸಬ್ಕಾ ಸಾಥ್ ನಿಭಾತೆ. ಟಿಬಿ ರೋಗಿ ವ ಪರಿಜನ್ ಕೋ ಪೋಷಣ್, ಜಾಂಚ್, ಇಲಾಜ್ ಔರ್ ಆಜೀವಿಕಾ ಸಂಬಂಧಿ ಸಹಾಯತಾ ಪಹುಂಚಾತೆ. ಜಬ್ ಮಿಲ್ ಜಾಯೇಗಾ ಸಬ್ಕೋ ಅಪ್ನಾ ನಿಕ್ಷಯ ಮಿತ್ರ ತಯಾರ್, ತಬ್ ಪಕ್ಕಿ ಹೋ ಜಾಯೇಗಿ ಹಮಾರಿ ಜೀ ಔರ್ ಟಿಬಿ ಕಿ ಹಾಲ್. ನಿಕ್ಷಯ ಮಿತ್ರ ಇಸ್ ಅಭಿಯಾನ್ ನೆ ಏಕ್ ಬಡೆ ಚಾಲೆಂಜ್ ಸೆ ನಿಪಟನೆ ಮೇ ಟಿಬಿ ಕೆ ಮರೀಜೋ ಕಿ ಬಹುತ್ ಮದದ್ ಕಿ ಹೈ. ಆಪ್ಕೊ ಜಾನ್ಕರ್ ಹೈರಾನಿ ಹೋಗಿ, ಹಮಾರೆ ದೇಶ ಮೇ 10-12 ಸಾಲ್ ಕೆ ಬಚ್ಚೆ ಭೀ ನಿಕ್ಷಯ ಮಿತ್ರ ಬನ್ಕರ್ ಟಿಬಿ ಕೆ ಖಿಲಾಫ್ ಲಡಾಯಿ ಕೋ ಆಗೆ ಬಢಾ ರಹೆ ಹೈ. अधिक जानकारी के लिए नजदीकी आयुष्मान आरोग्य मंदिर जाएं. स्वास्थ्य एवं परिवार कल्याण मंत्रालय द्वारा जनहित में जारी. ಈಗ ಗ್ರಾಮೀಣ ಯುವಕ ಯುವತಿಯರಿಗೆ ಮೀನು ಮರಿ ಉತ್ಪಾದನೆಯು ಉಪಕಸುಬು. ಈ ಕುರಿತು ಡಾ ಕೆಬಿ ರಾಜಣ್ಣ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚುಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಮೀನುಗಾರಿಕೆ ವಿಷಯ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಮೀನುಗಾರಿಕಾ ವಿಷಯದಲ್ಲಿ ಏನೇನು ಮಾಹಿತಿ ಇದೆ, ಏನೇನು ಅವಕಾಶವಿದೆ? ಸಾಕಷ್ಟು ಯುವಕ ಯುವತಿಯರು ಈ ಬಗ್ಗೆ ಕುತೂಹಲದಿಂದ ಇದ್ದಾರೆ. ಮೀನುಗಾರಿಕೆ ಒಂದು ಉಪಕಸುಬಾಗಿ ಇವತ್ತು ಅನೇಕ ಯುವಕ ಯುವತಿಯರು ಬದುಕನ್ನು ಕಟ್ಕೊಂಡವರನ್ನು ನಾವು ಸಾಕಷ್ಟು ಕಾಣ್ತಾ ಇದ್ದೇವೆ. ಆದಾಯ ಮೂಲ ಕೂಡ ಇದರಲ್ಲಿ ಸಾಕಷ್ಟು ಇದೆ. ಸಾಕಷ್ಟು ಜನ ಬದುಕಲ್ಲಿ ಹೆಚ್ಚು ಆದಾಯ ಪಡ್ಕೊಂಡವರನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಹಾಗೆ ಇವತ್ತು ನಾವು ಒಂದು ಅಂಥ ಒಂದು ಅವಕಾಶ ತಮ್ಮೆದುರಿಗಿದೆ, ಅದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನಲ್ಲಿರುವ ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಬಿ ರಾಜಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ರಾಜಣ್ಣ ಅವರೇ, ನಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ಇನ್ನೊಮ್ಮೆ ನಮ್ಮ ರೈತರಿಗೆ ಈ ಒಂದು ಮೀನುಗಾರಿಕಾ ವಿಷಯದಲ್ಲಿ ಮಾಹಿತಿ ಮಾಡಿಕೊಡ್ಬೇಕಾಗಿದೆ. ಏನಂದರೆ ಮೀನುಗಾರಿಕೆ ಅದರಲ್ಲೂ ಒಳನಾಡು ಸಿಹಿ ನೀರಿನಲ್ಲಿ ಯಾವ್ಯಾವ ಹೊಸ ಹೊಸ ಮೀನುಗಳನ್ನು ಬೆಳೆಯಬಹುದು ನಮ್ಮ ಯುವಕ ಯುವತಿಯರು, ಆ ಮೂಲಕ ತಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಏನೇನು ಅವಕಾಶ ಇದೆ, ಇದನ್ನು ಡಾಕ್ಟರ್ ರಾಜಣ್ಣ ಅವರು ಒಂದೊಂದಾಗಿ ಮಾಹಿತಿ ಮಾಡಿಕೊಡ್ಬೇಕು ಸರ್. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಇವತ್ತು ನಮ್ಮ ಒಳನಾಡು ಮೀನುಗಾರಿಕೆಯಲ್ಲಿ ಇರ್ತಕ್ಕಂಥ ಅವಕಾಶಗಳು, ನಮ್ಮ ಮೀನು ಕೃಷಿಯಲ್ಲಿ ಇರ್ತಕ್ಕಂಥ ಅವಕಾಶಗಳು. ಇವತ್ತು ಒಳನಾಡು ಮೀನುಗಾರಿಕೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ರಾಜ್ಯದಲ್ಲಿ ಸರಾಸರಿ 5 ಲಕ್ಷ ಹೆಕ್ಟೇರಷ್ಟು ಜಲಸಂಪನ್ನಗಳಿದ್ದಾವೆ, 85 ಜಲಾಶಯಗಳಿದ್ದಾವೆ, ಮತ್ತು 5,000 ಕಿಲೋಮೀಟರಷ್ಟು ನದಿಪಾತ್ರಗಳಿದ್ದಾವೆ. ಮತ್ತು ಪ್ರತಿ ಜಿಲ್ಲೆಯಲ್ಲಿಯೂ ಈ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಮತ್ತು ನರೇಗಾ ಮುಖಾಂತರ ಹಲವಾರು ರೈತರ ಜಮೀನಿನಲ್ಲಿ ಈ ಕೃಷಿ ಹೊಂಡಗಳು, ನಾಲಾಬದುಗಳು, ಚೆಕ್ಡ್ಯಾಮ್ಗಳು, ಗೋಕಟ್ಟೆಗಳು ಅನ್ನು ನಿರ್ಮಿಸ್ತಾರೆ. ಇಷ್ಟೊಂದು ನಮ್ಮ ನೀರಿನ ಜಲಸಂಪನ್ನಗಳು ಇದ್ದರೂ ಸಹ ನಾವು ಇವತ್ತು ನಮ್ಮ ರಾಜ್ಯದಲ್ಲಿ ಮೀನು ಉತ್ಪಾದನೆ ನಾವು ಸರಾಸರಿ ಒಂದು 10,74,000 ಟನ್ನಷ್ಟು ಉತ್ಪಾದನೆ ಮಾಡಿದ್ದೀವಿ. ಆದರೂ ಇನ್ನೂ ಹೆಚ್ಚು ಉತ್ಪಾದನೆ ಮಾಡೋಕ್ಕೆ ಭಾಳಷ್ಟು ಅವಕಾಶಗಳಿದೆ. ಯಾಕಂದರೆ ನಮ್ಮ ಸಂಪನ್ಮೂಲಕ್ಕೆ ತಕ್ಕಂತೆ ನಾವು ಇನ್ನೂ ಮೀನು ಉತ್ಪಾದನೆ ಹಿಂದೆ ಇದ್ದೀವಿ. ಯಾಕಂದ್ರೆ ನಮ್ಮ ರಾಜ್ಯಕ್ಕೆ ಬೇಕಂತ ಮೀನು ಮರಿಗಳ ಉತ್ಪಾದನೆಯೂ ಸಹ ಕಡಿಮೆ ಇದೆ. ಈಗ ನಾವು ಏನೇ ಆದರೂ ನಮ್ಮ ಮೀನು ಮರಿಗಳನ್ನ ಬೇರೆ ರಾಜ್ಯದಿಂದ ನಾವು ತರಿಸ್ಕೊಳ್ಬೇಕಂತ ಅವಲಂಬಿತವಾಗಿದ್ವಿ. ಆದ್ದರಿಂದ ಈ ಸಂಪನ್ಮೂಲಗಳನ್ನು ಪೂರ್ತಿ ಸದ್ಬಳಕೆ ಮಾಡ್ಕೊಂಡ್ರೆ ನಮಗೆ ಮೀನು ಮರಿಗಳ ಅವಶ್ಯಕತೆ ಭಾಳಷ್ಟು ಇರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಯಾರು ಈ ಮೀನು ಕೃಷಿಯಲ್ಲಿ ತೊಡಸ್ಕೋಬೇಕು ಯುವಕ ಯುವತರು ಈ ಮೀನು ಮರಿಗಳನ್ನು ಪಾಲನೆ ಮಾಡಿ ಈ ಇರ್ತಕ್ಕಂಥ ಸಂಪನ್ಮೂಲಗಳನ್ನೇ ನಾವು ಒದಗಿಸಿದೆ ಆದಲ್ಲಿ ನಮ್ಮ ರಾಜ್ಯದ ಮೀನು ಉತ್ಪಾದನೆ ಜೊತೆಗೆ ಮತ್ತು ಉತ್ಪಾದಕ ಜಾಸ್ತಿ ಆಗುತ್ತೆ ಮತ್ತು ರೈತರ ಆದಾಯನೂ ಜಾಸ್ತಿ ಆಗುತ್ತೆ ಮತ್ತು ಎಲ್ಲರಿಗೂ ಮೀನು ಲಭ್ಯತೆನತ್ತೆ ಮತ್ತು ನಾವು ಮೀನನ್ನು ಪೌಷ್ಟಿಕಾಂಶತೆ ಕೊರತೆಯನ್ನು ನಿಗ್ಸ್ಬೋದು. ಅದೇ ರೀತಿ ಈ ಥರ ತಿರ್ತಕ್ಕಂಥ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡ್ಕೊಂಡ್ರೆ ನಮಗೆ ಬೇಕಾದಂಥ ವಿಪುಲ ಅವಕಾಶಗಳು ನಮ್ಮ ಯುವಕ ಯುವಕರ ಮೀನು ಕೃಷಿಗಿದೆ. ಅದರ ಜೊತೆಗೆ ಇವತ್ತು ಇಂದಿನ ದಿನಗಳಲ್ಲಿ ಏನಂದ್ರೆ ನಾವು ಓನ್ಲಿ ಈ ಕಾಟ್ಲಾ ರೋಹು ಮತ್ತು ಸಾಮಾನ್ಯ ಗೆಂಡೆ ಮೀನುಗಳನ್ನು ಮಾತ್ರ ನಾವು ಈ ಬೆಳ್ಳಿಗೆಂಡೆ ಹುಲ್ಲುಗೆಂಡೆ ಸಾಕಾಣಿಕೆ ಮಾಡ್ತೀವಿ. ಈಗ ಇತ್ತೀಚಿನ ದಿನಗಳಲ್ಲಿ ಇನ್ನೂ ಹಲವು ರೀತಿಯ ಮೀನು ತಳಿಗಳು ನಾವು ಈ ಮೀನು ಕೃಷಿಗೆ ಅಳವಡಿಸಿಕೊಂಡಿದ್ದೀವಿ. ಆಲ್ರೆಡಿ ಒಂದರ್ಥ ತಂತ್ರಜ್ಞಾನ ಅಭಿವೃದ್ಧಿಪಡಿಸಿದ್ದಾರೆ ಅಂದ್ರೆ ಲಾಭದಾಯಕ ತಳಿಗಳು ಈಗ ಏನಾದ್ರೂ ನಾವು ಏನಂತೀವಿ ಭಾರತೀಯ ಗೆಂಡೆ ಮೀನುಗಳು ಮತ್ತು ವಿದೇಶಿ ಗೆಂಡೆ ಮೀನುಗಳಿದ್ವಲ್ಲ ಇವು ನಾವು ಸಾಂದ್ರತೆ ಬಿತ್ತನೆ ಸಾಂದ್ರತೆ ಮತ್ತು ಅದರಲ್ಲಿ ಬರ್ತಕ್ಕಂಥ ಉತ್ಪಾದನೆ ಬಹಳ ಕಡಿಮೆ. ಅದೇ ನಾವು ವಿವಿಧ ಬೇರೆ ರೀತಿಯ ಒಳನಾಡಿನ ಮೀನುಗಾರಿಕೆ ಉಪಯೋಗಿಸಿದಂತ ಮೀನು ತಳಿಗಳು ಇರ್ಬೋದು. ನಾವು ಇರ್ಬಹುದು ತಿಲಾಪಿ ಅಂತ ಇದೆ, ಒಂದು ಜಿಲೇಬಿ ಅಂತ ಕರಿತೀವಿ. ಅದು ಏನಪ್ಪ ಅಂದ್ರೆ ಜಿಲೇಬಿ ಒಂದು ನಾವು ಈ ಕೃಷಿಗೆ ಬಳಸಿದ್ರೆ ಅದು ಒಂದು ಲಾಭದಾಯಕ ಕೃಷಿ ಅಂತ ನಾನು ಹೇಳಕ್ ಇಷ್ಟಪಡಲ್ಲ. ಆದ್ರೆ ಈ ಅದಕ್ಕೆ ಬಿಟ್ಟು ನಾವು ಈ ಮರಲ್ ಅಂತ ಬಂದಿದೆ ಮತ್ತೆ ಈ ರೂಪ ಚಂದ್ ಅಂತ ಮೀನು ಬಂದಿದೆ ಮತ್ತೆ ಸಿಗಡಿ ಮೀನು ಫ್ರೆಶ್ ವಾಟರ್ ಮೀನು ಸಿಗಡಿ ಬಂದಿದೆ ಮತ್ತೆ ಬೇರೆ ಸೀಬಾಸ್ ಅಂತಿದೆ ಇನ್ನೂ ಹಲವಾರು ರೀತಿಯ ಮತ್ತೆ ಪಂಗೇಶಸ್ ಅಂತ ಬಂದಿದೆ ಮತ್ತೆ ಪಾಬ್ಡ ಅಂತ ಬಂದಿದೆ ಸೀಡು. ಈ ಮೀನಿನ ತಳಿಗಳು ಹೆಚ್ಚು ಸಾಂದ್ರತೆಯನ್ನು ಬಿತ್ತ ಮಾಡಿ ಹೆಚ್ಚು ಲಾಭ ಗಳಿಸುವಂತ ಒಂದು ಮೀನು ತಳಿಗಳು. ಸರಿಯಾದ ರೀತಿಯಲ್ಲಿ ನಾವು ಅದನ್ನ ತಾಂತ್ರಿಕತೆಗಳನ್ನ ತಿಳ್ಕೊಂಡು ತಂತ್ರಜ್ಞಾನಗಳು ತಿಳ್ಕೊಂಡು ಅದಕ್ಕೆ ಬೇಕಾದಂತ ಆಹಾರ ಒಂದು ಯಾವ ರೀತಿ ನಾವು ಅದನ್ನ ಮೀನುಕೊಳಗಳ ತಯಾರಿ ಬೇಕು ಮತ್ತು ಎಷ್ಟು ಮೀನುಗಳ ಸಾಂದ್ರತೆಯನ್ನು ಬಿತ್ತನೆ ಮಾಡಬೇಕು ಎಷ್ಟು ಆಹಾರ ಕೊಡಬೇಕು ಅವುಗಳ ನೀರಿನ ಗುಣಮಟ್ಟಗಳು ಯಾವ ರೀತಿ ಕಾಪಾಡಿಕೊಂಡ್ರೆ ಅದನ್ನ ಖಂಡಿತವಾಗಿ ಇದರಿಂದ ಲಾಭದಾಯಕವಾದಂತ ಮೀನು ಕೃಷಿನ ಹೇಳ್ಬೋದು. ಈಗಿರ್ತಕ್ಕಂಥ ಒಂದು ತಂತ್ರಜ್ಞಾನವನ್ನು ಸದ್ಬಳಕೆ ಮಾಡಿಕೊಂಡು ಈ ಹೊಸ ತಳಿ ಮೀನು ತಳಿಗಳನ್ನು ಒಳನಾಡಿನ ಮೀನುಗಾರಿಕೆ ಉಪಯೋಗಿಸ್ಕೊಂಡ್ರೆ ಖಂಡಿತವಾಗಿ ಹೆಚ್ಚು ಆದಾಯ ಗಳಿಸಬಹುದು ಹೆಚ್ಚು ಉತ್ಪಾದನೆ ಮಾಡಬಹುದು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಅಂದ್ರೆ ಈಗ ನಮ್ಮ ಯುವಕ ಯುವತಿಯರು ಈ ಒಂದು ಹೊಸ ಹೊಸ ತಳಿಗಳ ಮೀನು ಮರಿಗಳನ್ನ ಸಾಕಾಣಿಕೆ ಮಾಡೋದ್ರ ಬಗ್ಗೆ ವಿಚಾರ ಮಾಡಬೇಕು. ಹೌದೌದು. ಅವರಿಗೆ ಈ ಬಗ್ಗೆ ಏನು ಮಾಹಿತಿ ಬೇಕಾಗ್ತದೆ, ಅವಶ್ಯಕವಾದ ಮಾಹಿತಿ ಯಾವುದು, ಅದ್ರ ಬಗ್ಗೆ ಹೇಳಿ ಡಾಕ್ಟರ್ ರಾಜ್ ಸರ್. ಈ ಮೀನು ಮರಿಗಳು ಉತ್ಪಾದನೆ ಮಾಡೋದಕ್ಕೆ ಒಂದು ರೀತಿಯಾದಂತಹ ತಂತ್ರಜ್ಞಗಳು ಬೇಕಾಗುತ್ತೆ. ಅವರಿಗೆ ಒಂದು ತಂತ್ರಜ್ಞಾನ ತಗೊಳೋದಕ್ಕಿಂತ ಮುಂಚೆನೆ ಅವ್ರು ಯಾವ ರೀತಿ ಅದನ್ನ ಮೀನು ಮರಿ ಉತ್ಪಾದನೆ ಮಾಡುವಂತ ತಂತ್ರಜ್ಞಾನ ಬೇಕಾಗುತ್ತೆ. ಅವರು ತರಬೇತಿ ಒಂದು ಬೇಕಾಗುತ್ತೆ, ತರಬೇತಿ ಪಡ್ಕೋಬೇಕು. ಖಂಡಿತವಾಗಿ ಒಂದು 3 ತಿಂಗಳು 4 ತಿಂಗಳು ಆಗಲ್ಲ, ಒಂದು ದಿವಸ 2 ದಿವಸ ತರಬೇತಿ ಪಡೋದಲ್ಲ, ಒಂದು 6 ತಿಂಗಳ ತರಬೇತಿಯನ್ನು ಅವರು ಮಾಡ್ಕೊಳ್ಬೇಕು. ಅದನ್ನ ಅವರ ತಾಯಿಗಳ ಪ್ರೌಢಾವಸ್ಥೆ ಮೀನುಗಳನ್ನ ಯಾವ ರೀತಿ ನಾವು ಕೊಳಗಳ ಯಾವ ರೀತಿ ಇರಬೇಕು, ಅದಕ್ಕೆ ಕೊಡಕಂತ ಆಹಾರ ಪೋಷಕಾಂಶ ಎಷ್ಟು, ಸಸಾರಜನಕ ಆಹಾರ ಕೊಡಬೇಕು ಆಗುತ್ತೆ, ಮತ್ತೆ ಅವುಗಳ ನರ್ಸಲೆ ಪಾಲನೆ ಯಾವ ರೀತಿ ಇರಬೇಕಾಗತ್ತೆ, ಆ ನರ್ಸನ ಪಾಲನೆ ಬೇಕಂತ ಕೊಳದ ತಯಾರಿ ಯಾವ ರೀತಿಗೆ, ಆ ಮರಿಗಳು ಬರಬೇಕಾದ್ರೆ ಯಾವ ರೀತಿ ಆಹಾರ ಕೊಡಬೇಕಾಗತ್ತೆ, ಇವೆಲ್ಲ ನಾವು ತಿಳ್ಕೊಂಡಾಗ ಮಾತ್ರ ನಾವು ಮೀನು ಮರುತ್ ಪಾಲನೆ ಮಾಡೋದು. ಮತ್ತೆ ಅದಕ್ಕೆ ಮೀನು ಮರುತ್ ಮಾಡೋಕೆ ಹ್ಯಾಚರಿ ಅಂತ ಹೇಳ್ತೀವಿ, ಗ್ಲಾಸ್ ಚಾರ್ ಹ್ಯಾಚರಿ, ಚೈನೀಸ್ ಹ್ಯಾಚರಿ ಅಂತ ವಿವಿಧ ರೀತಿಯ ಆಕಾರದ ಒಂದು ಮೀನು ಮರುತ್ ಪಾಲನೆ ಕೇಂದ್ರಗಳಿರುತ್ತೆ ಸರ್. ಒಂದು ನೀವು 1,00,000 ಉತ್ಪಾದನೆ ಮಾಡಬೇಕು ಮೀನು, ಎಷ್ಟು ಕೋಟಿ ಉತ್ಪಾದನೆ, ಅದಕ್ಕೆ ಎಷ್ಟು ಜಾಗ ಬೇಕಾಗುತ್ತೆ, ಎಷ್ಟು ಮೀನಿನ ಪ್ರೌಢಾವಸ್ಥೆ ಮೀನುಗಳಿರಬೇಕು, ನರ್ಸರಿ ಪಾಲನೆ ಕೊಳಗಿರಬೇಕು, ಮತ್ತೆ ಅವನ್ನ ಸಂಗ್ರಹಣೆ ಮಾಡಕ್ಕೆ ಯಾವ ರೀತಿ ಟ್ಯಾಂಕ್ ಇರಬೇಕು, ಮತ್ತೆ ಅದಕ್ಕೆ ಬೇಕಂತ ಮೀನು ಮರಗಳ ಎಲ್ಲೆಲ್ಲೂ ಎಷ್ಟು ಬೇಡಿಕೆ ಇದೆ, ನಾನು ಇಷ್ಟು ಉತ್ಪಾದನೆ ಮಾಡಿದ್ರೆ ಎಷ್ಟು ಬೇಡಿಕೆ ಇದೆ, ನನಗೆ ಎಷ್ಟು ಆದಾಯ ಬರುತ್ತೆ, ಒಂದು ಎಕನಾಮಿಕ್ಸ್ ನ ತಿಳ್ಕೊಬೇಕಾಗ ಸರ್. ಎಕನಾಮಿಕ್ಸ್ ಜೊತೆಗೆ ನಾವು ಈ ಮೀನು ಮರಗಳ ಉತ್ಪಾದನೆ ಜೊತೆಗೆ ಅದರ ಎಕನಾಮಿಕ್ಸ್ ತಿಳ್ಕೊಬೇಕು ಸರ್. ಯಾವಾಗ ನಾವು ರೈತ ಒಂದು ಪೂರ್ತಿಯಾದಂತಹ ಮಾಹಿತಿನ ಬಿಸ್ನೆಸ್ ಮಾಡೆಲ್ ತಿಳ್ಕೊಂಡ್ರೆ ಸರ್, ಖಂಡಿತವಾಗೂ ರೈತರು ಯಾವುದೇ ಒಂದು ಮೀನು ಕೃಷಿ ಉದ್ಯಮದಲ್ಲಿ ತೊಡಸ್ಕೊಂಡ್ರೆ ಖಂಡಿತವಾಗೂ ಲಾಭದಾಯಕ ಅಂತ ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಅಂದ್ರೆ ಆರಂಭಿಕ ಹಂತದಲ್ಲಿ ಎಲ್ಲದನ್ನು ತಿಳ್ಕೊಬೇಕು ಸರ್. ನೀವು ನಾವು ಮೀನು ಉತ್ಪಾದನೆ ಮೀನು ಮರಿ ಉತ್ಪಾದನೆ ಮಾಡಬೇಕು ಅಂತಿದ್ರೆ ತಾವು ಮೊದಲೇದಾಗಿ ತಮ್ಮಂತ ವಿಜ್ಞಾನಿಗಳ ಕಡೆ ಪ್ರಾಧ್ಯಾಪಕರ ಕಡೆ ಮಾಹಿತಿ ಪಡ್ಕೊಳ್ಳೋದು ತೀರಾ ಅವಶ್ಯಕ, ಖಂಡಿತವಾಗಿ ಅವಶ್ಯಕತೆ. ಯಾಕಂದ್ರೆ ಮಾಹಿತಿ ಪಡ್ಕೊಂಡ್ವಿ, 16 ಅವಕಾಶ ಇದೆ ಅಂತಾಯ್ತು. ಇದಲ್ಲದೆ ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇದಕ್ಕೆ ಸಹಾಯಧನದ ಪೂರಕವಾದ ಯೋಜನೆಗಳಿದ್ದಾವೆ, ಯೋಜನೆಗಳು ಸಹ ಇದಾವೆ ಸರ್. ಹಾ, ಈ ತರ ಮೀನು ಮರಿ ಉತ್ಪಾದನೆ ಮಾಡೋಕ್ಕೋಸ್ಕರ ಅವರು ಯೋಜನೆ ಇದೆ ಸರ್. ಈ ಘಟಕದ ವೆಚ್ಚ ಒಂದೊಂದು ಮೀನು ಮರಿ ಉತ್ಪಾದನೆ 50,00,000 to 1,00,000 ಇದೆ ಸರ್, ಕೊಡ್ತಾರೆ ಕೊಡ್ತಾರೆ. ಈಗ ನಿಮಗೆ ಒಳನಾಡು ಮೀನುಗಾರಿಕೆಯಲ್ಲಿ ಮೀನು ಮರಿ ಉತ್ಪಾದನೆ ಕೇಂದ್ರ ಮಾಡ್ಬೇಕಾದ್ರೆ ಅದಕ್ಕಾದಂತ 50,00,000 ಒಂದು 25,00,000 ಈ ತರ ಘಟಕ ವೆಚ್ಚದ ಅದರಲ್ಲಿ ಯಾರಾದರೂ ಈ ಎಸ್ ಸಿ ಎಸ್ ಟಿ ಎನಿ ಮಹಿಳೆ ಯಾವುದೇ ಮಹಿಳೆಗೆ 60% ಸಹಾಯಧನ ಇದೆ, ಜನರಲ್ ಗೆ 40% ಸಹಾಯಧನ. ಇಂಥ ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಂಡು ನಮ್ಮ ರಾಜ್ಯಕ್ಕೆ ಬೇಕಂತ ಮೀನು ಮರಿಗಳ ಬೇಡಿಕೆಯನ್ನು ನಾವೇ ಉತ್ಪಾದನೆ ಮಾಡಬಹುದಲ್ಲ. ಬೇರೆ ರಾಜ್ಯದಿಂದ ಯಾಕೆ ನಾವು ಈ ಕಲ್ಕತ್ತಾ ಮತ್ತೆ ಆಂಧ್ರಪ್ರದೇಶ ಈ ಕಡೆಯಿಂದ ನಾವು ಯಥೇಚ್ಛವಾಗಿ ನಾವು ಮೀನು ಮರಿಗಳನ್ನ ತರ್ತಾ ಇದೀವಿ. ಯಾಕಂದ್ರೆ ನಮ್ಮ ರಾಜ್ಯಕ್ಕೆ ಬೇಕಾದೊಂದು ಸರಾಸರಿ 80-120 ಕೋಟಿ ಮೀನು ಮರಿಗಳ ಅವಶ್ಯಕತೆ ಒಳನಾಡು ಮೀನುಗಾರಿಕೆ, ಅದು ಸಿಗ್ತಾ ಇಲ್ಲ. ಆದ್ರೆ ನಾವು ಉತ್ಪಾದನೆ ಮಾಡೋದು 50-50 ಕೋಟಿ ಅಷ್ಟೇ ಮ್ಯಾಕ್ಸಿಮಮ್ ನೋಡಿ, ಇನ್ನ 60 ಕೋಟಿ ಡಿಫಿಷಿಯನ್ಸ್ ಇದೆ. ಈ ಮರಿಗಳನ್ನ ಎಲ್ಲಿಂದ ಬರುತ್ತೆ ಅಂದ್ರೆ ನಮಗೆ ಬೇರೆ ರಾಜ್ಯಗಳಿಂದ ಆಮದಾಗುತ್ತೆ, ತರಿಸ್ಕೊತಾರೆ. ಆದ್ರೆ ಬರ್ತಕ್ಕಂಥ ಮರಿಗಳು ಈ ಗುಣಮಟ್ಟವ ಯಾರು ಚೆಕ್ ಮಾಡ್ತಾರೆ, ಯಾರು ಟೆಸ್ಟ್ ಮಾಡ್ತಾರೆ, ತಗೊಂಡು ಬಂದು ಸುರಿತೀವಿ. ಅದಿನ್ನೊಂದೇನೆ ಸರ್, ಈ ಮರಿಗಳು ತರಬೇಕಾದ್ರೆ ಅದಕ್ಕೆ ಸರಿಯಾದ ಪ್ರಮಾಣದ ನಂಬರ್ ಇದೆಯಾ, ಗಾತ್ರ ಇದೆಯಾ, ಏನೇ ರೋಗಗಳಿಲ್ಲದಿದೆಯಾ, ಅದು ಗುಣಮಟ್ಟದ ಮೀನು ಮರಿಗಳಲ್ಲಿ ಲಭ್ಯತೆ ಬಹಳ ಕಡಿಮೆ ಇದೆ. ನೋಡಿ ನೋಡಿ, ನೀವು ಕೇವಲ ಈಗ ಮೀನು ಮರಿಗೆ ಸಾಕ್ತೀರಿ ಅಂದ್ರೆ ನೀವು ಗುಣಮಟ್ಟದ ಮರಿಗಳನ್ನ ನೀವು ಉತ್ಪಾದನೆ ಮಾಡ್ತೀರಿ ಮತ್ತು ಕೊಡ್ತೀರಿ ಅಂತ. ಅವಾಗ ಏನಾಗುತ್ತೆ, ನಮ್ಮ ಗುಣಮಟ್ಟದ ಮರಿ ಯಾವಾಗ ಮರಿ ಒಳ್ಳೆ ತಾಯಿ ಗರ್ಭಾವಸ್ಥೆಯಲ್ಲಿ ಇರ್ತಕ್ಕಂಥ ಮದು ತಾಯಿ ಪೌಷ್ಟಿಕಾಂಶದಿಂದ ಕೂಡಿರ್ತಕ್ಕಂಥ ಮಗು ಬಂದಾಗಷ್ಟೇ ತಾಯಿಂದ ಬಂದ ಮಗು ಸಹ ಚೆನ್ನಾಗಿರುತ್ತೆ, ಆರೋಗ್ಯ ಇರುತ್ತೆ. ಅದೇ ರೀತಿ ಒಳ್ಳೆ ಗುಣಮಟ್ಟದ ಪ್ರೌಢಾವಸ್ಥೆ ಮೀನುಗಳಿಂದ ನಾವು ಅದಕ್ಕೆ ಪೌಷ್ಟಿಕಾಂಶ ಪೌಷ್ಟಿಕಾರ ಕೊಟ್ಕೊಂಡು ಒಳ್ಳೆ ಬೆಳೆಸ್ಕೊಂಡ್ರೆ ಅಲ್ಲಿಂದ ಬರ್ತಕ್ಕಂಥ ಮರಿಗಳು ಸಹ ಒಳ್ಳೆ ಗುಣಮಟ್ಟವಿರುತ್ತೆ, ಆರೋಗ್ಯವಾಗಿರುತ್ತೆ, ಮತ್ತೆ ರೋಗ ರುಜಿನಗಳು ತುತ್ತಾಗದೆ ಒಳ್ಳೆ ಬದುಕುಳಿದ್ರೆ ಚೆನ್ನಾಗಿರುತ್ತೆ ಸರ್. ಇದರಿಂದ ಅದಕ್ಕೆ ಹೇಳ ಸರ್, ಬಹಳಷ್ಟು ನಮ್ಮ ಮೀನುಗಾರಿಕೆಯಲ್ಲಿ ವಿವಿಧ ಉದ್ಯಮ ಮಾಡಬಹುದು, ಮೀನು ಮರಿಗಳು ಮಾಡಬಹುದು, ಮೀನು ಕೃಷಿ ಮಾಡಬಹುದು, ಹಲವಾರು ಫುಲ್ ಅವಕಾಶಗಳಿದೆ. ಅದನ್ನ ಸದ್ಬಳಕೆ ಮಾಡಿಕೊಂಡು ಒಳ್ಳೆ ಮಾಹಿತಿ ತಿಳ್ಕೊಂಡು ನಮ್ಮಂತ ವಿಜ್ಞಾನಿಗಳ ಹತ್ರ ಬಂದು ಪೂರ್ಣ ಪ್ರಮಾಣದ ಮಾಹಿತಿ ತರಬೇತಿ ತಗೊಂಡು ಮುಂದುವರೆದ್ರೆ ಮಾತ್ರ ಖಂಡಿತ ಲಾಭ ಇದೆ. ಏನು ಗೊತ್ತಿಲ್ಲ, ಸುಮ್ಮನೆ ನೀರಿದೆ ಮೀನು ಮರಿ ಬಿಟ್ಟುಬಿಟ್ರೆ ಬಂದ್ಬಿಡುತ್ತ ಅಂತ ತಿಳ್ಕೊಳೋದು ತಪ್ಪು ಸರ್. ಕಲ್ಪನೆ ಪೂರ್ತಿ ಪ್ರಮಾಣದ ದೃಢ ಮನಸ್ಬಂಧ ಇರಬೇಕು, ಪೂರ್ತಿ ಪ್ರಮಾಣದ ಮಾಹಿತಿ ಇದ್ದು ನಾವು ಮೀನು ಕೃಷಿಯಲ್ಲಿ ತೊಡಗಿಸ್ತೀವಿ. ಆಯ್ತು, ಈಗ ಡಾಕ್ಟರ್ ರಾಜಣ್ಣ ಸರ್, ಈಗ ನಮ್ಗೊಂದು 30-40 ಅಂದ್ರೆ ಒಂದು ಒಂದು 2 ಗುಂಟೆ ಜಾಗದಲ್ಲಿ ಒಂದು 10 ಆಳ ನೀರ್ ನಿಲ್ಲ ಅಂತ ಪ್ರದೇಶ ಇದೆ. ಅಲ್ಲಿ ಒಬ್ಬ ಯುವಕ ತಾನು ಮೀನು ಬೆಳಿಬೇಕು ಅಂತ ಇರ್ತಾನೆ, ಅವನು ಆ ಒಂದು ಒಂದು 10 ಆಳು ಅದೇ ಒಂದು 2 ಗುಂಟೆ ಜಾಗದಲ್ಲಿ ನೀರು ಎಷ್ಟು ಬೆಳಿಬಹುದು ಅವ ಮೀನನ್ನ? ನಾವು ಮೀನು ಕೃಷಿ ಕೊಳದ ತಯಾರೇ ಬೇರೆ, ನೀವು ನೀರು ಸಂಗ್ರಹಣ ಕೊಳಗಳೇ ಬೇರೆ. ಅಲ್ಲ, ನಾವು ಹೇಳ್ತಾ ಇರೋದು ಇದು ಮರಿ ಮೀನು ಮರಿ ಉತ್ಪಾದನೆಗೋಸ್ಕರ ಸಣ್ಣ ಪ್ರಮಾಣದ್ದೇ. ಜಸ್ಟ್ 2 ಗುಂಟೆ ಅಂದ್ರೆ ನಿಮ್ಗೆ ಒಂದು ಕಾಲ ಯಾಕಂದ್ರೆ 10 ಗುಂಟೆ ಇರುತ್ತೆ. ಹೌದು, 10 ಗುಂಟೆಲಿ 2 ಗುಂಟೆ ಅಂತ ಕರೆದ್ರೆ 2 ಗುಂಟೆ ಅಂದ್ರೆ ಎಷ್ಟು ಬಂತು ನಿಮಗೆ? ಆಲ್ಮೋಸ್ಟ್ ನಿಮಗೆ ಒಂದು 200 ಚದುರ ಮೀಟರ್. ಹೌದು, ತಾಳ ನೀರಿದೆ ಅಂತ ಇಟ್ಕೊಳ್ಳಿ. ಹ್ಮ್ ಸರ್, 200 ಚದುರ ಮೀಟರ್ ಏರಿಯಾದಲ್ಲಿ ಒಂದು 10 ಆಳ ಆಳ ಸಮಸ್ಯೆಯಲ್ಲಿ ಬರಲ್ಲ ಸರ್. ಇಲ್ಲಿ ಮೀನು ಮರಿಗಳಿಗೆ ಆಳ ಬರೋದಿಲ್ಲ. ನಮ್ಮ ವೈಜ್ಞಾನಿಕವಾಗಿ ಮೀನು ಸಾಕಣೆಗೆ ನಮಗೆ 1.5 ಮೀಟರ್ ಡೆಪ್ತ್ ಆಳ ಅಷ್ಟೇ ಬೇಕು ನಮಗೆ. ಎಷ್ಟು ಆಳಿದ್ರೆ ನಮಗೆ ಅದು ಸಮಸ್ಯೆ ಇಲ್ಲ. ನಮಗೆ ಮೀನು ಸಾಕಾಣಿಕೆಯಲ್ಲಿ ವೈಜ್ಞಾನಿಕವಾಗಿ ಮೀನು ಆಳ 1.5 ಮೀಟರ್ ಅಂತ ಆಳ ಇರಬೇಕು. ಮತ್ತೆ ನಮ್ಮ ಮೀನು ಕೃಷಿಗೆ ಕೊಳಗಳ ತಯಾರಿ ಆಯತಾಕಾರದಲ್ಲಿ ಇರಬೇಕು. ಈ ತರದ ಒಂದು ವೈಜ್ಞಾನಿಕವಾದಂತ ಒಂದು ಮೀನು ಕೊಳ ತಯಾರಬೇಕಾದ್ರೆ ಇರ್ಬೇಕಾಗುತ್ತೆ ಸರ್. ನೀವು ಏನಪ್ಪಾ ಅಂದ್ರೆ, ನಾವ್ ಹೇಳೋದಂದ್ರೆ ನಿಮ್ಗೆ ಯಾವುದೋ ಒಂದು ಯೋಜನೆ ಮುಖಾಂತರ ನಿಮ್ಮ ಹೊಲದಲ್ಲೋ ತೋಟಗಳಲ್ಲೋ ಈ ಕೃಷಿ ಹೊಂಡನೋ ನಾಲಾಬದೋ ಚೆಕ್ ಡ್ಯಾಮೋ ಕೊಟ್ಟೆ ಸಹಜವಾಗ ನೀರ್ ನಿಂತಿದೆ, ಸಹಜವಾಗಿ ನೀರು ನಿಲ್ಲುತ್ತ ಜಾಗ ನೀವು ಉಪಯೋಗ ಮಾಡ್ಕೊಳ್ಳಿ. ಮಳೆ ಆಧಾರಿತ ಪ್ರದೇಶ ಆದ್ರೆ ಏನಂತಾರೆ, ನಿಮಗೆ ಮಳೆಗಾಲ ಬಂದಾಗ ಏನಾಗುತ್ತೆ, ಒಳ್ಳೆ ನೀರು ಸಿಗುತ್ತೆ. ಅಲ್ಲ, ಏನಾಗುತ್ತೆ ಒಂದಷ್ಟು, ನಾವು ಅಂದ್ರೆ ನಾವು ಇಲ್ಲಿ ಈ ಮೀನು ಕೃಷಿಗೆ 2 ವಿಧವಾದಂತ ನೀರಿನ ಸಂಪನ್ಮೂಲಗಳನ್ನು ವಿಂಗಡ ಮಾಡಿದೀವಿ. ಒಂದು ವರ್ಷ ಪೂರ್ತಿ ನೀರು ನಿಲ್ಲುವಂತ ಸಂಪನ್ಮೂಲಗಳು, ಒಂದು ಮಳೆಗಾಲದಲ್ಲಿ ಶೇಖರಣೆ ಆಗಿ ಮತ್ತೆ ಬೇಸಿಗೆ ಕಾಲ ಡ್ರೈ ಅಂತ ಸಂಪನ್ಮೂಲ. ನಾವು ಇವನ್ನೇನ್ ಮಾಡ್ತೇವೆ, ಒಂದು ಕ್ಯಾರೆಕ್ಟರೈಸ್ ಮಾಡ್ತೀವಿ ಸರ್. ಫಿಸಿಕಲಿ ಅಂದ್ರೆ 3-4 ತಿಂಗಳು ನಿಲ್ಲುವಂತ ಸಂಪನ್ಮೂಲಗಳು, 6 ತಿಂಗಳು ನೀರುವಂತ ಸಂಪನ್ಮೂಲಗಳು. ಏನಂದ್ರೆ ಮಳೆ ಆಧಾರಿತ ಪ್ರದೇಶದಲ್ಲಿ ಮಳೆ ಬಂದಾಗ ನೀರು ತುಂಬಿ ಅವು ಡ್ರೈ ಆಗಂತವ್ ಸರ್. ಈ ಇಂತ ಸಂಪನ್ಮೂಲ ನಾವ್ ಯಾವ ರೀತಿ ಸದ್ಬಳಕೆ ಮಾಡ್ಕೋಬೇಕು? ನಾ ಹೇಳಿದ್ರ, ಸಪೋಸ್ 3-4 ತಿಂಗಳು ನೀರು ನಿಲ್ಲುತ್ತೆ ಅಂತ ನೀವು ಮೀನು ಮರಿ ಪಾಲನೆ ಮಾಡಿ ಹೋಗಿ, ಮತ್ತೆ 4-8 ತಿಂಗಳು ಇರ್ತಾವ ಮೀನು ಬೆಳವಣಿಗೆ ಮಾಡಕ್ ಹೋಗಿ, ಆತರ ಅದರಲ್ಲಿ ಬೇರೆ ಬೇರೆ ರೀತಿಯಾದ ಕಸಬುಗಳು ಮೀನು ಕೃಷಿನ ಬೇರೆ, ಅದರಲ್ಲಿ ಮೀನು ಪಾಲನೆ, ಮೀನು ಸಾಕಾಣಿಕೆ, ಮತ್ತೆ ಇನ್ನು ಅಲಂಕಾರಿಕ ಮೀನು ಸಾಕಾಣಿಕೆ, ಮತ್ತೆ ಮೀನುಗಳ ಸಾಕಾಣಿಕೆ, ಅದಕ್ಕೆ ಬೇಕಾದಂತ ಪೂರಕವಾದಂತ ಮೀನು ಮರಿಗಳು ಯಾವ ಬಿತ್ತನೆ ಮಾಡಬೇಕು, ಯಾವಾಗ ಎಷ್ಟು ತಿಂಗಳು ಬರುತ್ತೆ, ಯಾವ ಮರಿಗಳನ್ನ ಮಾಡಬೇಕು, ಎಷ್ಟು ಆಹಾರ ಕೊಡಬೇಕು, ಯಾವ ರೀತಿ ತಯಾರು ಮಾಡಬೇಕು ಅಂತ ಪೂರ್ತಿ ಮಾಹಿತಿ ಇರ್ಬೇಕು ಸರ್. ಆ ಸಂಪನ್ಮೂಲ ಸದ್ಬಳಕೆ ಮಾಡ್ಕೊಂಡ್ರೆ ಖಂಡಿತವಾಗಿ ಸರ್, ಒಂದು ಕೃಷಿ ಹೊಂಡದಲ್ಲಿ ಒಂದು ನೀವು ಹೇಳ್ದಂಗೆ 100 ಚದರ ಮೀಟರ್ ಇದ್ರೆ 100 ಕೆಜಿ ಮೀನು ಮರಿಬಿಡೋದು ಒಂದು 8 ತಿಂಗಳಲ್ಲಿ. ಅದು ಒಂದು ಜಸ್ಟ್ ಅದೇನು ನಿಮ್ಗೇನು 100 ಕೆಜಿ ಮರಿಗಳೇನು ಬಿಡಬಹುದು? 100 ಅಂದ್ರೆ ನಾನು ಹೇಳಿ ಸರ್, ಸಪೋಸ್ ಅದು 6 ತಿಂಗಳು ಇರುತ್ತಂದ್ರೆ ಅದಕ್ಕೆ ನಾವು ಪೂರಕವಾಗಿ ಒಂದು 100 ರಿಂದ 150 ಗ್ರಾಮ್ ಇರತಕ್ಕಂತ ಸೈಜ್ ಬಿತ್ತನೆ ಮಾಡಕ್ಕೆ ಮಿರ್ತ. ಯಾಕಂದ್ರೆ ನೀರು ಡ್ರೈ ಆಗ್ಬಿಡುತ್ತೆ, ಬೇಸಿಗೆ ಕಾಲ ಬಂದ್ಬಿಟ್ರೆ. ಅಷ್ಟೊಳಗೆ ನಾವು ಬೆಳವಣಿಗೆ ಬೆಳೆಸ್ಕೋಬೇಕಂದ್ರೆ 1 ಕೆಜಿ ಬರಬೇಕಲ್ಲ, 1.5 ಕೆಜಿ. ಆ ಬೆಳವಣಿಗೆ ಬರೋಕ್ಕೋಸ್ಕರ ನಾವೇನ್ ಮಾಡ್ಕರೆ ಒಂದು ಒಳ್ಳೆ ಗಾತ್ರದ ಒಂದು ಸ್ಟಂಟೆಡ್ ಫಿಂಗರ್ಸ್ ಇಯರ್ ಲಿಂಗ್ಸ್ ನ ಸ್ಟಾಕ್ ಮಾಡಿದಾಗ ಆ ಅವಧಿಯಲ್ಲಿ ನಮಗೆ ಮಾರ್ಕೆಟ್ ಸೈಜ್ಗೆ ಮೀನು ಬಂದ್ಬಿಡುತ್ತೆ. ಇವ್ರೇನ್ ಮಾಡ್ತಾರೆ ರೈತರು, ನೀರು ನಿಲ್ಲುತ್ತೆ ಅಂತ ಹೇಳಿದ್ರೆ ಚಿಕ್ಕ ಗಾತ್ರದ ಮನೆಗಳು ಬಿಡ್ತಾರೆ. ಸರ್ ಬಿಟ್ಟಿದ್ದೆ ಸರ್, ಇನ್ನು 1 ವರ್ಷ ಆದ್ರೂ ಮೀನು ಬೆಳೆದಿಲ್ಲ, ಅಷ್ಟೊಂದು ನೀರು ಡ್ರೈ ಆಗ್ಬಿಡುತ್ತೆ ಅಂತ ಹೇಳಿ. ಅದಕ್ಕೆ ಸರ್ ನಾವು ಯಾವತ್ತೂ ಯಾವ ರೀತಿ ಇರ್ತಕ್ಕಂಥ ಸಂಪನ್ಮೂಲ ಯಾವ್ದು ನೀರಿನ ಸಂಪನ್ಮೂಲ ಮೀನು ಕೃಷಿಗೆ ಯಾವ ಕೃಷಿ ಮೀನು ಕೃಷಿಯಲ್ಲಿ ಯಾವ್ದನ್ನು ನಾವು ಪಾಲನೆ ಮಾಡಬೇಕು ಮೊದಲೇ ಅಂದಾಜು ಮಾಡ್ಕೋಬೇಕು. ಅಂದಾಜು ಮಾಡ್ಕೋಬೇಕು ನನ್ನ ಕೃಷಿ ಹೊಂಡ ನನ್ನ ನಿಧಿ ಅಂದ್ರೆ ನಾನು ಮಳೆ ಆಧಾರಿತಲ್ಲಿರ್ತಕ್ಕಂಥ ಪ್ರದೇಶಗಳಲ್ಲಿ ನೀರಿನ ಸಂಪನ್ಮೂಲಗಳು ಯಾವ್ದ್ರೆ ಮುಂದಿನ 10-12 ತಿಂಗಳಲ್ಲಿ ನೀರಿನ ಲಭ್ಯತೆ ಮತ್ತೆ ನಾನು ಅಲ್ಲಿ ತನಕ ಮೀನನ್ನು ಇಟ್ಕೋಬೇಕು ನನ್ನ ಬೆಳೆ ಅಲ್ಲಿಗೆ ಬರಬೇಕು. ಯಾಕಂದ್ರೆ ಅವ್ರಿಗೆ ನೀರಿನ ಬೋರ್ವೆಲ್ ಇರಲ್ಲ, ಹೌದು ಯಾವ್ದಿರಲ್ಲ, ಗೋಕಟ್ಟೆ ಕೃಷಿ ಹೊಂಡ ನಾಲಾಬದು ಚೆಕ್ ಡ್ಯಾಮ್ ಇವನ್ ಕ್ವಾರಿ ಪಾಯಿಂಟ್ಸ್. ಇನ್ನೊಂದು ಡಾಕ್ಟರ್ ರಾಜಣ್ಣ ಸರ್ ಅವರೇ, ಈಗ ಒಂದು 4-5 ಪೇಸ್ ಮಾಡಬಹುದಲ್ಲ? ಮಾಡಬಹುದು. ಅಂದ್ರೆ ಈಗ ನೋಡಿ, ಈಗ ಒಂದು 4 ತಿಂಗಳಿಗೆ ಬರಂಗೆ, ಹೌದು ಅಂದ್ರೆ ಅದು ಕೂಡ 10 ತಿಂಗಳೇ ಇರುತ್ತೆ. ಹೌದು ಹೌದು. ಹಾಗೆ ನೀವು 5-6 ಬ್ಯಾಚ್ ಮಾಡಬಹುದಲ್ಲ? ಮಾಡಬಹುದು ಸರ್. ಯಾಕಂದ್ರೆ ಅದನ್ನೇ ಮಾಡಕ್ಕೆ ನಮ್ಮಲ್ಲಿ ತಂತ್ರಜ್ಞಾನ ಬಳಸಬೇಕು ಸರ್. ಮರಿಗಳನ್ನ ನಾವು 6 ತಿಂಗಳು ಬರಂಗೆ ಇಲ್ಲಿ ಇಯರ್ಲಿಂಗ್ಸ್ ಅಂತ ಬೆಳೆಸಿರ್ಬೇಕು, ಸ್ಟ್ಯಾಂಡರ್ಡ್ ಫಿಂಗರ್ಲಿಂಗ್ಸ್. ಮರಿಗಳನ್ನ ಉತ್ಪಾದನೆ ಮಾಡಬೇಕು, ಮರಿಗಳನ್ನು ಕೂಡ ಇಂತಿಷ್ಟು ಅವಧಿಯ ಮರಿಗಳಾಗಿರ್ಬೇಕು. ಹೌದು ಸರ್. ಅದನ್ನ ಯಾವ ರೀತಿ ಗೊತ್ತ ಸರ್, ಈಗ ನೀವು ವರ್ಷ ಪೂರ್ತಿ ಮೀನು ಉತ್ಪಾದನೆ ಮಾಡ್ಬೇಕಂದ್ರೆ ಅದಕ್ಕೆ ಬೇಕಂತ ಮೀನು ಮರಿಗಳ ಲಭ್ಯತೆ ನಮ್ಮಲ್ಲಿರ್ಬೇಕು. ಯಾಕಂದ್ರೆ ವರ್ಷ ಪೂರ್ತಿ ಮೀನು ಮರಿಗಳು ಸಿಗೋದಿಲ್ಲ. ಅದು ಹೆಂಗ್ ಮಾಡ್ಬೇಕು? ನಾವು ಮೀನು ಮರಿಗಳು ಉತ್ಪಾದನೆ, ಈಗ ಏನಾದ್ರೂ ಮಳೆಗಾಲದಲ್ಲಿ ಮೀನುಗಳ ಮರಿಗಳು ಲಭ್ಯತೆ ಇರುತ್ತೆ ನಮಗೆ. ಹೌದು. ಈಗ ಜೂನ್, ಜುಲೈ, ಆಗಸ್ಟ್ ವರೆಗೂ, ಸೆಪ್ಟೆಂಬರ್ ವರೆಗೂ ಮೀನುಗಳ ಮರಿಗಳು ಇರುತ್ತೆ. ಆ ಮರಿಗಳು ಏನ್ ಮಾಡ್ಬೇಕು ಸರ್, ನೀವು ಇಲ್ಲಿ ನಿಮ್ಗೆ ಒಂದು ತೊಟ್ಟಿಗಳು ಮಾಡ್ಕೋಬೇಕು. ನಿಮ್ಗೊಂದು 5 ಗುಂಟೆ 10 ಗುಂಟೆ ಮಾಡ್ಕೋಬೇಕು. ಅಲ್ಲಿ ನೀವು ಎಲ್ಲಾ ಮರಿಗಳನ್ನ ಮಿಕ್ಸ್ ಮಾಡ್ಬಿಡಬೇಕು. ಹೌದು. ಆಹಾರ ಕೊಟ್ಟು ಅದಕ್ಕೆ ಚೆನ್ನಾಗಿ ಬೆಳೆಸ್ಕೊಂಡು ಒಂದು 100-250 ಗ್ರಾಮ್ ಮತ್ತೆ ಬೆಳೆಸ್ಕೋಬೇಕು. ಇನ್ನೊಂದು 4-5 ಟ್ಯಾಂಕ್ಗಳು ಮಾಡ್ಕೋಬೇಕು ಪಕ್ಕದಲ್ಲಿ, ಒಂದು 1/2 ಎಕರೆ ಒಂದು 3 ಮಾಡ್ಕೋಬೇಕು. ವರ್ಷ ಪೂರ್ತಿನು ಇಲ್ಲಿ ಏನ್ ಮಾಡ್ತೀರಿ, ಇಷ್ಟ ಇಯರ್ಲಿಂಗ್ಸ್ ಆಗಿರುತ್ತೆ, ಇಲ್ಲಿ ಸ್ಟಂಟೆಡ್ ಆಗಿರುತ್ತೆ. ಒಂದು 150-250 ಗ್ರಾಮ್ ಇರುತ್ತೆ. ಇಲ್ಲಿ ಒಂದು ಕೊಳಕ್ಕೆ 1 ಚದರ ಮೀಟರ್ಗೆ ಕಾಟ್ಲಾರು ಹೋದ್ರೆ 1 ಚದರ ಮೀಟರ್ಗೆ ಒಂದು ಮೀನು ಆದ್ರೆ, ಸಪೋಸ್ 1,000 ಚದರ ಮೀಟರ್ 1,000 ಮರಿ ಬಿಡ್ತೀರಿ, ಇನ್ನೊಂದಕ್ಕೆ 1,000 ಬಿಡ್ತಾರೆ. ಅದೇ ಬೇರೆ ತಲೆಯಾದ್ರೆ ನಂಬರ್ ಜಾಸ್ತಿ ಇರುತ್ತೆ. ರೂಪ್ ಚಂದ್ ಆದ್ರೆ 1 ಎಕರೆಗೆ 20-25 ಸಾವಿರ ಬಿಡ್ಬೋದು. ಅದೇ ಮರಲ್ಲಾದ್ರೆ 1/4 ಎಕರೆಗೆ ಆಲ್ಮೋಸ್ಟ್ ಅದನ್ನು 15-20 ಸಾವಿರ ಬಿಡ್ಬೋದು. ತಳಿಗಳ ಮೇಲೆ ನಾವು ಸಾಂದ್ರತೆ ಮಾಡ್ಬೋದು. ಈ ಮರಿಗಳ ಲಭ್ಯತೆ ಇರೋದ್ರೆ ಏನಂತಾರೆ, ಪ್ರತಿ ಇಲ್ಲಿ ಒಂದು 6-4 ತಿಂಗಳಿಗೆ ಒಂದು, ಇಲ್ಲ 4 ತಿಂಗಳು ಬಂದ ತಕ್ಷಣ ಮತ್ತೆ ಈ ಮರಿಗಳು ಇರ್ತಾವಲ್ಲ ನಮಗೆ, ಮತ್ತೆ ಇಲ್ಲಿ ಶಿಫ್ಟ್ ಮಾಡ್ಬೇಕು. ಇಲ್ಲಿ ಶಿಫ್ಟ್ ಮಾಡೋದು ಸಣ್ಣ ಪಾಂಡಿ ಇದೆ, ದೊಡ್ಡ ಪಾಂಡಿ ಹಾಕೋದು, ಮತ್ತೆ ಇದು ಹಾರ್ವೆಸ್ಟ್ ಇನ್ನೊಂದು ಪಕ್ಕ ಟ್ಯಾಂಕ್ ಹಾರ್ವೆಸ್ಟ್ ಆಗುತ್ತೆ, ಮತ್ತೆ ಈ ಮರಿಗಳು ಶಿಫ್ಟ್ ಮಾಡ್ಬೇಕು. ಸೈಕಲ್ ರೊಟೇಟ್ ಆಗುತ್ತೆ. ಸೈಕಲ್ ಮಾಡಿದಾಗ ನಿಮ್ಗೆ ನಿರಂತರ ಮೀನು ಪೂರೈಕೆ ಮಾಡಬಹುದು, ನಿರಂತರ ಆದಾಯ ಪಡ್ಕೋಬಹುದು. ಈ ತರ ಮಾಡಿದ್ರೆ ಖಂಡಿತ ಲಾಭ ಇದೆ ಸರ್. ಇದು ನಾವು ಕೇವಲ ಒಂದು ಫಿಶ್ ಅಷ್ಟೇ ಅಲ್ಲ, ಇದು ಪ್ರಾನ್ ಕೂಡ ಬರುತ್ತೆ. ಪ್ರಾನ್ ಬರುತ್ತೆ, ಬೇರೆ ಮರಲ್ನು ಬಳಸಬಹುದು. ಕಾಟ್ಲಾ, ರೂಪ್ ಚಂದ್, ತಿಲಾಪಿಯ ಎಲ್ಲ ಅಂದ್ರೆ ಮಾನವ ಕಲ್ಚರ್ ಬೇರೆ, ಏಕತಳಿಯ ಮೀನು ಉತ್ಪಾದನೆ ಬೇರೆ, ಬೇರೆ ಬಹುತಳಿ ಮೀನು ಉತ್ಪಾದನೆ. ಈಗೇನಾಗುತ್ತೆ ಸರ್, ಇದನ್ನ ನಾವು ಸರಿಯಾಗಿ ರೀತಿಯಂತ ತಂತ್ರಜ್ಞಾನ ಮಾಹಿತಿ ತರಬೇತಿ ಪಡ್ಕೊಂಡು ವರ್ಷ ಪೂರ್ತಿ ನಿಮ್ ಉತ್ಪಾದನೆ ಮಾಡ್ಬೇಕು. ಮತ್ತು ಅದಕ್ಕೆ ತಕ್ಕಂತೆ ನಮ್ಗೆ ನೀರಿನ ಸೌಲಭ್ಯ ಬೇಕು ಸರ್, ಸಂಪನ್ಮೂಲ ಬೇಕು. ಇದೇನಂದ್ರೆ 1 ಬೋರ್ವೆಲ್ 2 ಬೋರ್ವೆಲ್ ಇಂದ ನಾವು ನಮ್ಮವಾಗಿ ಈ ನೀರು ದೊಡ್ಡ ಪ್ರಮಾಣದಲ್ಲಿ ಮೀನು ಸಾಕಣೆ ಮಾಡಕ್ಕಾಗಲ್ಲ. ಹೌದು. ಯಾಕಂದ್ರೆ ಅದಕ್ಕೆ ಏನಂದ್ರೆ ನಾವು ಇಂಥ ಪದ್ಧತಿಗಳು ಎಲ್ಲಿ ಮಾಡ್ಬೇಕಾದ್ರೆ, ಎಲ್ಲಿ ಕಮಾಂಡರ್ ಇದೆ ನಮಗೆ, ತುಂಗಭದ್ರಾ ಕಮಾಂಡ್ ಏರಿಯಾ, ಕೃಷ್ಣಾ ಕಮಾಂಡ್ ಏರಿಯಾ, ಮತ್ತೆ ಕಾವೇರಿ ಕಮಾಂಡ್ ಏರಿಯಾ, ಎಲ್ಲಿ ನೀರಿನ ಯಥೇಚ್ಛ ಸೌಲಭ್ಯ ಇರ್ತಾವೋ ಈ ದೊಡ್ಡ. ಅದಕ್ಕೆ ನಾವು ಈಗ ನಮ್ಮ ಸಿಂಧನೂರು, ಹೊಸಪೇಟೆ, ಬಳ್ಳಾರಿಲಿ ಪ್ರತಿಯೊಬ್ಬ ರೈತಿಗೂ ನಿಮ್ಗೆ ನೀವು ನೋಡ್ಬೋದು ಸರ್, 50 ಎಕರೆ 100 ಎಕರೆ 20 ಎಕರೆ 10 ಎಕರೆ ಒಂದೇ ಮೀನು ಕೊಳ ತಯಾರು ಮಾಡಿದೆ ಸರ್, ಈ ಸಿಂಧನೂರು, ಸಿರುಗುಪ್ಪ, ಬಳ್ಳಾರಿ ಕಡೆಲೆ. ಅಲ್ಲಿ ಅವ್ರ ರೈತರು ಆಂಧ್ರದಿಂದ ಬಂದು ಮೈಗ್ರೇಟ್ ಆಗಿನ ಕಾಲದಲ್ಲಿ ಡ್ಯಾಮ್ ಕಟ್ಟಕ್ಕಿಂತ ಮುಂಚೆ ಬಂದು ಅವರು ಇಲ್ಲಿ ನೆಲೆಸಿಬಿಟ್ಟರೆ. ಅವರು ಗದ್ದೆ ಸರ್, ಒಬ್ಬ ರೈತ ಒಂದು 100 ಎಕರೆ 100 ಎಕರೆ ಗದ್ದೆ ಇದೆ ಸರ್. ಗದ್ದೆ ಮಧ್ಯದಲ್ಲಿ ಅವ್ರು ಏನಾದ್ರೆ 10 ಎಕರೆ 20 ಎಕರೆ 30 ಎಕರೆ ಅವರು ಮೀನು ಕೊಳ್ಳಲು ತಯಾರು ಮಾಡ್ಕೊಂಡು ಏನಾದ್ರೆ ಈ ಚಾನಲ್ ಬಿಟ್ಟಾಗ ಮಳೆಗಾಲದಲ್ಲಿ ಪೂರ್ತಿ ನೀರು ತುಂಬಿಸ್ತಾರೆ. ಅದ್ರ ಜೊತೆಗೆ ಏನ್ ಮಾಡ್ತಾರೆ, ಒಂದು ನರ್ಸರಿ ಕೊಳ ಅಂತ ಮಾಡ್ಕೊಂತಾರೆ. ಒಂದು ಟ್ಯಾಂಕ್ ಇದ್ರೆ, ಒಂದು 10 ಎಕರೆ ಇದೆ, 2 ಎಕರೆ ನರ್ಸರಿ ಪಾಲನಾ ಕೊಳಗಳು, ಮೀನು ಮರಿಗಳ ಪಾಲನಾ ಕೊಳಗಳು, ಈ ಎರಡು ಎಕರೆ ಅವರಿಗೆ ವರ್ಷ ಪೂರ್ತಿ ಬೇಕಾದಂತ ಮೀನು ಮರಿಗಳನ್ನ ಅಲ್ಲಿ ಪೋಷಣೆ ಮಾಡ್ತಾರೆ, ಇಟ್ಕೊಂಡ್ಬಿಡ್ತಾರೆ, ಇಟ್ಬಿಟ್ಟು ಹರ ಕೊಟ್ಟು ಮಾಡ್ತಾರೆ. ಇಲ್ಲಿ ಎಷ್ಟು ಹಿಡಿದಿರ್ತಾರೆ ಮೀನು ಮರಿಗಳು ದೊಡ್ಡ ಕೊಳದಲ್ಲಿ, ಅಷ್ಟು ಮೀನು ಮರಿಗಳು ಮತ್ತೆ ಈ ಕಡೆ ಶಿಫ್ಟ್ ಮಾಡ್ತಾರೆ, ಬಿಟ್ಕೊಂತ ಹೋಗ್ತಾರೆ. ಅವರು ನೀರನ್ನ ಡ್ರೈಯೇ ಪಾಂಡಗಳು ವರ್ಷ ಪೂರ್ತಿ ಮೀನು ಮರಿ ಹಿಡಿಯೋದು, ಮೀನು ಮರಿಗಳು ಸಾಂದ್ರತೆ ಬಿತ್ತನೆ ಮಾಡೋದು. ಇದರಿಂದ ಏನಾಗುತ್ತೆ, ಅವ್ರಿಗೆ ಬೇಸಿಗೆ ಕಾಲದಲ್ಲಿ ನೀರಿನ ಕೊರತೆ ಬಂದಾಗ ಹೌದು ಭತ್ತದ ಗದ್ದೆಗಳಿಗೆ ಇದನ್ನು ಈ ನೀರನ್ನ ಅವರು ಉಪಯೋಗಿಸ್ತಾರೆ. ನೋಡಿ ನೋಡಿ ನೋಡಿ ಯಾವ ರೀತಿ ಡ್ಯುಯಲ್ ಪರ್ಪಸ್, ಈ ಕಡೆ ಭತ್ತದ ಗದ್ದೆಗಳಲ್ಲಿ ಬೇಸಿಗೆ ಕಾಲದಲ್ಲಿ ಎಲ್ಲಿ ಚಾನಲ್ ನೀರು ಇಲ್ಲದೆ ಇದ್ದಾಗ ಹೌದು ಅವರಿಗೆ ನೀರಿನ ಅಭಾವ ಇದ್ದಾಗ ಈ ಮೀನಿನ ಕೊಳಗಳ ನೀರನ್ನು ಬಿಡ್ತಾರೆ, ಮತ್ತೆ ಅದ ಜೊತೆಗೆ ಮೀನು ಉತ್ಪಾದನೆ ಆಗುತ್ತೆ. ಈ ಕಡೆ ಇದು ಮೀನಿನ ನೀರು ಕೊಳದ ನೀರು ಬಹಳ ಫಲವತ್ತದ ನೀರು, ಹೌದು ಒಳ್ಳೆ ಇಳುವರಿನೂ ಬರುತ್ತೆ, ಈ ಕಡೆ ಜೊತೆಗೆ ಮೀನು ಉತ್ಪಾದನೆ. ಡಾಕ್ಟರ್ ರಾಜಣ್ಣ ಅವರೇ, ನಾವು ಸಾಮಾನ್ಯವಾಗಿ ಈಗ ಮಲೆನಾಡು ಪ್ರದೇಶ ಅಥವಾ ಕರಾವಳಿ ಪ್ರದೇಶ ಇಲ್ಲಿ ಅಥವಾ ಜಾಸ್ತಿ ಮಳೆ ಬೀಳುವಂತ ಪ್ರದೇಶದಲ್ಲಿ ಗದ್ದೆಗಳಲ್ಲೂ ಕೂಡ ಸಹಜವಾಗಿಯೇ ಮೀನುಗಳು ಬೆಳೀತವೆ. ಅದನ್ನು ಇದು ತಾವು ಏನು ಈ ಕೃತಕ ಮೀನುಗಾರಿಕೆಯನ್ನು ಇಲ್ಲಿ ನಾವು ಏನು ಬೆಳೀತಿದ್ದಾವಲ್ಲ, ಇದನ್ನು ಮಾಡಬಹುದಲ್ಲ? ಖಂಡಿತ ಸರ್, ನಾವು ನೀರು ನಿಲ್ಲ ಅಂತ ಪ್ರದೇಶದಲ್ಲಿ ಅಂದ್ರೆ ನಿಮ್ಮ ಭೂಮಿನೂ ಕೂಡ ಫಲವತ್ತಾಗಿರುತ್ತೆ, ಬೆಳೆನೂ ಕೂಡ ಸಮೃದ್ಧವಾಗಿ ಬರ್ತದೆ. ಖಂಡಿತ ಏನಂತೀವಿ ನಾವು ಅದಕ್ಕೆ, ಈ ನಮ್ಮ ಕರಾವಳಿ ಭಾಗದಲ್ಲಿ ಮತ್ತೆ ಎಲ್ಲಿ ನಮಗೆ ಕೃಷ್ಣ ಕಮಾಂಡ್ ಏರಿಯಾದಲ್ಲಿ ಎಲ್ಲಿದೆ ಸರ್, ಇಲ್ಲಿಗೆ ಗದ್ದೆ ಬೆಳೀತಕ್ಕಂತ ಪ್ರದೇಶದಲ್ಲಿ ನಾವು ಭತ್ತ ಮತ್ತು ಮೀನು ಕೃಷಿ ಜೊತೆಗೆ ಮಾಡುವಂತ ಪದ್ಧತಿ. ಹೌದು, ಅದು ಟಾಡಿಕಮ್ ಫಿಶ್ ಕಲ್ಚರ್. ಇದು ನಾವು ಸಾಮಾನ್ಯವಾಗಿ ಈಗ ನೋಡಿ ಸರ್, ಈಗ ಇದು ಚೈನಾದಲ್ಲಿ, ಚೈನಾ, ಫಿಲಿಪೈನ್ಸ್, ಫಿಲಿಪೈನ್ಸ್ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ. ಇದ್ರ ಜೊತೆಗೆ ಭತ್ತ ಜೊತೆಗೆ ಮೀನು ಕೃಷಿ ಮಾಡ್ತಾರೆ ಸರ್. ಯಾಕಂದ್ರೆ ಸರ್, ಈ ಭತ್ತ ಗದ್ದೆ ಗದ್ದೆ ಇರುತ್ತಲ್ಲ ಸರ್, ಅಲ್ಲಲ್ಲಾಂದ ಬಂಡ್ಸ್ ಇರುತ್ತಲ್ಲ, ಹೌದು, ಅಲ್ಲಿ ಟ್ರೆಂಚ್ ಮಾಡ್ಕೋಬೇಕು ಸರ್, ಒಂದು ಒಂದೂವರೆಯಿಂದ ಎರಡು ಅಡಿ ಟ್ರೆಂಚ್ ಟ್ರೆಂಚ್ ಮಾಡ್ಕೊಂಡು ಅಲ್ಲೆಲ್ಲ ನೀರು ಜಾಸ್ತಿ ಡೆಪ್ತ್ ಇರುತ್ತೆ, ಮೇಲೆ ಗದ್ದೆ ಇರುತ್ತೆ, ಅಲ್ಲಿವರೆಗೂ ನೀರು ಇರುತ್ತೆ ಗದ್ದೆ. ಇಲ್ಲಿ ಏನ್ ಮಾಡಕ್ ನೀವು ಮೀನು ಮರಿಗಳನ್ನ ಬಿತ್ತೆ ಮಾಡಬಹುದು, ಬೆಳೆಸಬಹುದು ಸರ್. ಗದ್ದೆ ಬರೋತ್ತಿಗೆ ನಮ್ಮ ಮೀನುಗಳನ್ನ ಕಟಾವ್ ಅಂದ್ರೆ ಇದು ಸುಮಾರು 6 ತಿಂಗಳಾಗುತ್ತೆ ಬೆಳೆ ಬರೋದು. ಹೌದು, ಅಷ್ಟೊಳಗೆ ಇದನ್ನು ಬರುತ್ತೆ. ಅವಾಗ ಏನ್ ಮಾಡ್ಕರಿ, ನೀವು ಲಾಂಗ್ ವೆರೈಟಿ ಭತ್ತನ ಹಾಕಿರ್ತಾರೆ, ಲಾಂಗ್ ರೇಟ್ ಹಾಕಿರ್ತಾರೆ. ಅವಾಗ ಏನ್ ಮಾಡ್ಕರಿ, ಇಲ್ಲಿನೂ ಸಹ ನಾವು ಮೀನುಗಳ ಮರಿಗಳ ಗಾತ್ರದ ಬಿತ್ತನೆ ಬಹಳ ಪ್ರಾಮುಖ್ಯತೆ. ಯಾಕಂದ್ರೆ ಇವು ವರ್ಷ ನಮ್ಗೇನಾದ್ರೆ ಕಟ್ಲ ರೋಹು ಇವೆಲ್ಲ ಅಂದ್ರೆ ಇಲ್ಲಿ ನಾವು ಮಾಡ್ಕೋಬಹುದು, ನಾವು ರೈತರು. ಹೌದೌದು, ಮಾಡ್ಕೋಬಹುದು. ಇಲ್ಲೇನ್ ಮಾಡ್ಕೋ, ಅಂತ ಸಮಯದಲ್ಲಿ ನೀವೆಲ್ಲ ಒಂದು ನರ್ಸರಿ ಟ್ರಿಪ್ ಬೆಳೆಸ್ಕೋಬೇಕು, ಒಂದು 100-150 ಗ್ರಾಮ್ ಬೆಳೆದ ಗಾತ ಮರಿಗಳ ಬಿತ್ತನೆ ಮಾಡಿದ್ರೆ ಬರ್ತೀವಿ. ಡಾಕ್ಟರ್ ರಾಜೇಂದ್ರ ಸರ್ ಅವರೇ, ಈಗ ನಮ್ಮ ರೈತರು ಅಂತ ಒಂದು ಹೊಲದಲ್ಲಿ ನೀರಿನ ವ್ಯವಸ್ಥೆ ಅಲ್ಲೇ ಇರ್ತದೆ ಅಂತ ಇಟ್ಕೊಳ್ರಿ, ಭತ್ತನು ಗಿಡನ ಹಾಕಿರ್ತಾರೆ ಅಂತ ಇಟ್ಕೊಳ್ಳಿ, ಆದ್ರೆ ಆ ಪ್ರದೇಶದಲ್ಲಿ ಯಾವ ರೀತಿಯ ಮೀನುಗಳನ್ನ ನಾವು ಬೆಳಿಬೇಕು ಅಂತೀರಿ ನೀವು? ಇದೇ ಸರ್, ಈಗ ಹೇಳಿದ್ರೆ ಸರ್, ಈ ನೀವು ಕಟ್ಲ ರೋವು ಈ ಸಾಮಾನ್ಯ ಗಿಂಟೆ ಮೀನು ಬೆಳೆಸಬಹುದು. ಆದ್ರೆ ತಾವು ಎಲ್ಲಿ ಮೀನು ಮರಿಗಳು ಸಿಗ್ತದಲ್ಲ ಅಂತವನ್ನೇ ತಗೊಂಡು ಇಲ್ಲಿ ತಂದು ಇಡಬೇಕು, ಹಾಕಬೇಕು ಮುಂಚೆನೆ ಮೀನು ಮರಿ. ಈಗ ಸಪೋಸ್ ನೀವು ಈಗ ಜೂನ್ ನೀವು ಬಿತ್ತಿ ನಾಟಿ ಮಾಡಕ್ಕಿಂತ ಮುಂಚೆನೆ ನಿಮ್ಮ ಮರಿಗಳನ್ನ ಲಭ್ಯತೆ ಕೊಂಡ್ಕೊಳ್ಬೇಕು. ಈ ಮರಿಗಳು ಬಂದು ನೀವು ಆಲ್ರೆಡಿ ಬೆಳೆಸ್ಕೊಂಡು ಒಳ್ಳೆ ಗಾತ್ರದ ಮರಿಗಳು ಬೆಳೆಸ್ಕೋಬೇಕು. ನಾಟಿ ಮಾಡಿದ ತಕ್ಷಣ ಈ ಮರಿಗಳನ್ನ ಮತ್ತೆ ಬಿತ್ಕೊಂಡು ಮಾಡ್ಕೋಬಹುದು. ಈಗೇನಾಗುತ್ತೆ ಅಂದ್ರೆ 50-100 ಗ್ರಾಮ್ ಇದ್ರೆ ಅದು ನಮ್ಮ ಮೀನು ಕಟ್ಲ ರೋಹು ಮತ್ತೆ ಗೌರಿ ಮೀನು ಸಾಮಾನ್ಯ ಗಿಣ್ಣು ಮೀನುಗಳು ವರ್ಷಕ್ಕೆ ಸರಾಸರಿ 1-1.5 ಕೆಜಿ ಬರುತ್ತೆ. ಅದಕ್ಕೆ ಏನ್ ಮಾಡ್ಕೊಂಡು ನಾವು 3-4 ತಿಂಗಳ ಮರಿಗಳನ್ನ ಇಲ್ಲಿ ಲಭ್ಯತೆ ಇಟ್ಕೋಬೇಕು. ನಮ್ಮಂದ ನಮ್ಮ ಭತ್ತ ಕಟ್ಟೋಗಿ 5-6 ತಿಂಗಳು ಬೇಕಾಗುತ್ತೆ. ಅಷ್ಟೊಳಗೆ ಈ ಗಾತ್ರದ ಮರಿಗಳು ಬಿತ್ತನೆ ಮಾಡಿದ್ರೆ ನಮ್ಮ ಗದ್ದೆ ಜೊತೆಗೆ ಮೀನುಗಳನ್ನು ಕಟಾವ್ ಬರುತ್ತೆ, ಎರಡು ಅಟ್ ಟೈಮ್ ಬರ್ಬೋದು. ಇಲ್ಲಾಂದ್ರೆ ಗದ್ದೆ ಆದ್ಮೇಲೆ ಮತ್ತೆ ನೀರುಗಳಿರುತ್ತೆ, ಅಲ್ಲಿನ ಮತ್ತೆ ಇಟ್ಕೋದು. ಅದೇ ರೀತಿ ಬೇರೆ ರೀತಿಯ ಮರಿಗಳಿದಾವೆ, ನಿಮಗೆ ಇನ್ನೊಂದು ಈ ಮರಲ್ ಅಂತದನ್ನು ಬೆಳೆಸಬಹುದು. ಬಟ್ ಅದ್ರದ್ದು ಏನಂದ್ರೆ ಮೈಗ್ರೇಟ್ ಜಂಪ್ ಆಗೋಬಿಡುತ್ತೆ ಮರ, ಜಂಪ್ ಅಂದ್ರೆ ನಿಮ್ದು ಕೆಲಸದಲ್ಲೇ ಸೇರ್ಕೊಂಡ್ಬಿಡುತ್ತೆ, ಸಿಗೋದಿಲ್ಲ, ನಿಮ್ ಹೊಲ ಬಿಟ್ಟು ಇನ್ನೊಂದು ಹೊಲಕ್ಕೆ ಹೋಗ್ಬಿಡುತ್ತದು, ಅದು ಸ್ವಲ್ಪ ಮಾಯಿಷರ್ ಇದ್ರೆ ಹಾರಾಡುತ್ತೆ, ಹೋಗಿ ನಡ್ಕೊಂಡು ಹೋಗ್ಬಿಡುತ್ತೆ, ಅದು ಬಹಳ ಇದು ನಿಮ್ಗೆ ಲಾಸ್ ಮಾಡುತ್ತೆ. ಅದೇನಾಗುತ್ತೆ ಸಾಮೀನ್, ಅದಕ್ಕೆ ಏನ್ ಬೇಕಾದ್ರೆ ನೀವು ಮೇಲೆ ಒಂದ್ ಸ್ವಲ್ಪ ಇದು ಕಟ್ಟಬೇಕು, ಅದನ್ನೇ ನಾನು ನೋಡ್ರೆ ಕೇಳ್ತಿರೋದು. ಈಗ ಒಬ್ರು ಭತ್ತದ ನೆಲದಲ್ಲಿ ಮೀನು ಮರಿಗಳನ್ನು ಬಿಟ್ಟಿದ್ದಾರೆ, ಅವುಗಳ ರಕ್ಷಣೆ ಹೇಗೆ? ಈಗ ನೋಡಿ ಮಲೆನಾಡು ಅಂತ ತಕ್ಷಣ ಅಲ್ಲಿ ಹಾವುಗಳು ಬರ್ತದೆ, ಕೆಪ್ಪೆ ಬರ್ತದೆ, ಮತ್ತೆ ಇನ್ನೇನು ಬರುತ್ತೆ, ಅವ್ರ ರಕ್ಷಣೆ ಹೆಂಗ್ ಮಾಡ್ಕೋಬೇಕು ಸರ್? ಆ ರಕ್ಷಣೆ ಮಾಡೋದಕ್ಕೆ ಸರ್ ನಾವು ಸುತ್ತಾನು ಈ ಅದಕ್ಕೆ ಹಾವು ಕಪ್ಪೆ ಹೇಡಿ ಅವಕ್ಕೋಸ್ಕರ ಕಂಟ್ರೋಲ್ ಮಾಡೋದಕ್ಕೆ ನಾವು ದೊಡ್ಡ ಗಾತ್ರ ಮೀನು ಮರಿಗಳು ಬಿದ್ದರೆ ಅವಳಿಂದ ಮೀನ್ ಮರಿಗಳನ್ನ ಮುಟ್ಟಕ್ ಬರಲ್ಲ, ಯಾಕಂದ್ರೆ ಇದು ಆಲ್ರೆಡಿ ದೊಡ್ಡದಿರುತ್ತೆ, ಬಾಯಿ ಅದಕ್ಕೆ ಬಾಯಿಗೆ ಚಿಕ್ಕದಿರುತ್ತೆ, ಇದ್ರ ಬಾಯಿಗೆ ತಕ್ಕಂತೆ ಹಾವು ಬಾಯಿ ಎಷ್ಟಿರುತ್ತೆ, ಇದ್ ಮೀನು ಸ್ವಲ್ಪ ಒಂದು 100-150 ಗ್ರಾಮ್ ಆದ್ರೆ ಅದಕ್ಕೆ ಸಿಗಲ್ಲ, ತಿನ್ನಕ್ ನುಂಗಕ್ಕಾಗಲ್ಲ, ಕಪ್ಪೆನೂ ಅಷ್ಟೇ, ಅದಕ್ಕೆ ಚಿಕ್ಕ ಮರಿ ಆದ್ರೆ ತಿನ್ಬಿಡುತ್ತೆ, ಇದಾಗುತ್ತೆ, ಕಡಿಮೆ ಆಗುತ್ತೆ. ಪಕ್ಷಿಗಳು ಬಂದ್ರೆ ಸ್ವಲ್ಪ ನಾವು ಅಲ್ಲಿ ಬಣ್ಣ ಬಣ್ಣದ ಪೇಪರು ಬಟ್ಟೆಗಳು ಕಟ್ಟಿದ್ರೆ ಏನೋ ಇದೆ ಅಂತ ಹೇಳಿ ದೂರದಿಂದ ಹೋಗ್ತದೆ ಸರ್. ಅದಕ್ಕೆ ಪಕ್ಷಿಗಳ ರಕ್ಷಣೆಗೆ ನಮ್ಮಂತ ಮಾಡೋದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಎಲ್ಲ ಜಾಸ್ತಿ ಆಯ್ತು ಸಿಂಪಲ್ ಮಾಡಿ ಮೆಥಡ್ಸ್ ಅಲ್ಲಿ. ಡಾಕ್ಟರ್ ರಾಜಣ್ಣ ಸರ್ ಅವರೇ, ಈ ಒಂದು ಏನ್ ನಾವು ಈಗ ಈ ಒಂದು ಇನ್ಲ್ಯಾಂಡ್ ಫಿಶರಿ ಅಂತ ತಾವು ಹೇಳ್ತಿರಲ್ಲ, ಸಾಕಷ್ಟು ಈಗ ಮಲೆನಾಡು ಕಡೆ ಈಗ ಬಹಳ ವರ್ಷಗಳ ಹಿಂದೆ ನಾವು ಈ ಒಂದು ಮೀನು ತನ್ನಷ್ಟು ಉತ್ಪಾದನೆ ಆಗೋದು ಕಾಣ್ತಾ ಇದ್ವಿ. ಆದ್ರೆ ಯಾವಾಗ ನಮ್ಮ ರೈತರು ಈ ಒಂದು ಕೀಟಗಳ ಮತ್ತೆ ರೋಗಗಳ ಹತೋಟಿಗಾಗಿ ಕೀಟನಾಶಕಗಳನ್ನು ಯಾವಾಗ ಬಳಸ ಶುರು ಮಾಡಿದ್ರು, ಹಾವುಗಳ ಸಂತತಿ ಹೋಯ್ತು, ಎರೆಹುಳು ಸಂತತಿ ಹೋಯ್ತು, ಮೀನುಗಳ ಸಂತತಿ ಹೋಯ್ತು, ಏಡಿಗಳ ಸಂತತಿ ಹೋಯ್ತು. ನೋಡಿ, ಒಂದು ರೋಗ ಮತ್ತೆ ಈ ಒಂದು ಕೀಟಗಳ ನಾಶಕ್ಕಾಗಿ ಕೀಟನಾಶಕ ಬಳಸೋದ್ರಿಂದ ಬಯೋಡೈವರ್ಸಿಟಿ ಹೋಗ್ಬಿಟ್ಟಿದೆ. ಏಕಾದಶಿ ಇನ್ನೊಂದು ಜೊತೆಗೆ ನಮ್ಮ ಇಂದಿನ ದಿನಗಳಲ್ಲಿ ನಮಗೆ ಯಥೇಚ್ಛವಾಗಿ ನಮ್ಮ ನದಿ ಸರೋವರಗಳಲ್ಲಿ ನಮಗೆ ಮೀನು ಉತ್ಪಾದನೆ ತನ್ನಷ್ಟೇ ತಾನೇ ನೇಚರ್ ನೈಸರ್ಗಿಕವಾಗಿ ಉತ್ಪಾದನೆ ಆಗ್ತದೆ. ಈಗ ಯಾಕೆ ಕಡಿಮೆ ಆಗ್ತದೆ ಸರ್? ನಮ್ದೊಂದು ಮೈನಿಂಗ್, ಸ್ಯಾಂಡ್ ಮೈನಿಂಗ್ ಮೇಜರ್ ಸರ್. ಯಾಕಂದ್ರೆ ಮೀನು ಮರಿಗಳು ಉತ್ಪಾದನೆ ಮಾಡೋದಕ್ಕೆ ಅದಾದಂತ ಒಂದು ವಾತಾವರಣ ಇರಬೇಕು, ಬೇಕಾಗುತ್ತೆ. ಎಲ್ಲ ಮೀನುಗಳು ಒಂದೇ ಜಾಗದಲ್ಲಿ ಪಡ, ಅದಕ್ಕೆ ಆದಂತ ಬೇಕಂತ ವಾತಾವರಣ ಸೃಷ್ಟಿಯಾದಾಗಷ್ಟೇ ಅಲ್ಲಿ ಮೊಟ್ಟೆ ಇಡುತ್ತೆ, ಮೊಟ್ಟೆಯಿಂದ ಮರಿಗಳು ಬರುತ್ತೆ, ಅದೆಲ್ಲ ಆಗುತ್ತೆ. ಈಗೇನಾಗುತ್ತೆ ಸರ್, ಒಂದೊಂದು ವೆರೈಟೀಸ್ ಬೇರೆ ಬೇರೆ ತಳಿಗೆ ಬೇರೆ ಬೇರೆ ರೀತಿ ಅಂತ ವಾತಾವರಣ ಬೇಕಾಗುತ್ತೆ. ಈಗೇನಾಯ್ತು, ಇತ್ತೀಚೆಗೆ ಏನಾಯ್ತು, ನಮ್ಮ ಇಂಡಸ್ಟ್ರಿಯಲ್ ಈ ಏನಾಯ್ತು, ನಮ್ಮ ನದಿ ಪಾತ್ರಗಳಲ್ಲಿ ಮತ್ತೆ ಜಲಾಶಯ ಪಾತ್ರಗಳಲ್ಲಿ ಯಥೇಚ್ಛವಾಗಿ ನಗರ ಅಭಿವೃದ್ಧೀಕರಣದಿಂದ ಏನು ನಾವು ಇಂಡಸ್ಟ್ರೀಸ್ ಬಹಳಷ್ಟು ಇಂಡಸ್ಟ್ರಿಗಳಾಗಿ ತ್ಯಾಜ್ಯಗಳನ್ನು ಡೈರೆಕ್ಟ್ ಆಗಿ ಬಿಡ್ತಾರೆ ನದಿ ಸರೋವರಗಳಿಗೆ. ಅದೇ ರೀತಿ ನಮ್ಮ ರೈತರು ಬಳಸತಕ್ಕಂಥ ಕೀಟನಾಶಕಗಳಿಂದ ಡೈರೆಕ್ಟ್ ಏನಾಯ್ತು, ಇವೆಲ್ಲ ಏನಾಗುತ್ತೆ ಸರ್, ಒಂದು ಸರಿಯಲ್ಲಿ ಬರ್ತಾ ಬರ್ತಾ ನಮ್ಮ ಭೂಮಿಯಲ್ಲಿ ಸೇರ್ಕೊಂಡು ಮಳೆಗಾಲ ಬಂದಾಗ ಏನಾಯ್ತು, ಎಲ್ಲ ತಗೊಂಡು ಹೋಗ್ಬಿಟ್ಟು ನಮ್ಮ ನದಿಗೆ ಹೋಗಿ ಸೇರ್ಕೊಂಡು ಸರ್. ಸೇರ್ಕೊಂಡಾಗ ಏನಾಯ್ತು, ಎಲ್ಲ ನಮ್ಮ ಮೀನುಗಳ ಸಂತತಿ ನಾಶ ಆಗುತ್ತೆ, ಅದಕ್ಕೆ ಬೇಕಾದಂತ ಪೂರಕವಾದ ವಾತಾವರಣ ಇರೋದಿಲ್ಲ. ಅದರಿಂದ ನಮ್ಮ ಬಯೋಡೈವರ್ಸಿಟಿ ನಶಿಸೋಗಿದೆ ಸರ್. ನಮಗೆ ನಾವು ನೀವು ಚಿಕ್ಕ ಹುಡುಗರ ನಾವು ಚಿಕ್ಕ ಹುಡುಗರು ನೋಡ್ತಕ್ಕಂತ ಎಲ್ಲರದು ಚಿಕ್ಕ ಚಿಕ್ಕ ಮರಿಗಳು ಮೀನುಗಳು ಎಲ್ಲ ಕಾಣ್ತಿದ್ವು, ಈಗ ಎಲ್ಲಿ ಕಾಣ್ತಿಲ್ಲ ಸರ್. ಅದೇ ನಮ್ಮ ಹೊಲದಲ್ಲೇ ಕಾಣ್ತಾ ಇಲ್ಲ ಹೋದ್ರೆ. ಹೌದು ಸರ್. ಈಗ ಅದಕ್ಕಾಗಿ ಈಗ ನೀವು ಒಂದು ಮೀನು ಸಾಕಾಣಿಕೆ ಮಾಡೋದ್ರಿಂದ ತಮ್ಮ ಒಂದು ಬಯೋಡೈವರ್ಸಿಟಿ ಏನು ನಾವು ಮೂಲ ನೆಲೆಯನ್ನು ಮತ್ತೆ ಹುಟ್ಟಿಸಾಕ್ಬಹುದು, ಮಾಡಿಸ್ಬೋದು ಸರ್. ಅದಕ್ಕೆ ಏನ್ ಮಾಡ್ಬೇಕಂತ, ನಾವು ಇದಕ್ಕೆ ನಮ್ಮ ಮೂಲ ಮೀನುಗಳ ಸಂತಾನೋತ್ಪತ್ತಿ ಅಭಿವೃದ್ಧಿ ಪಡಿಸಬೇಕಾದ್ರೆ ನಾವು ಅದನ್ನ ಏನ್ ಮಾಡ್ಬೇಕಂತ, ಇರ್ತಕ್ಕಂತ ಏನು ಸಂತತಿ ಇದೆ ನಮ್ಮ ನದಿ ಸರೋವರಗಳಲ್ಲಿ ಇರ್ತಕ್ಕಂಥ ನಮ್ಮ ಇಂಡಿಜಿನಸ್ ಒಳನಾಡಲ್ಲಿ ಮೀನುಗಾರಿಕೆ ಇರ್ತಕ್ಕಂಥ ಇಂಡಿಜಿನಸ್ ಫಿಶ್ಗಳನ್ನ ನಾವುಗಳನ್ನ ತಂದು ನಾವು ನಮ್ಮ ಕೇಂದ್ರಗಳಲ್ಲಿ ಅದನ್ನ ಪೋಷಣೆ ಮಾಡಿ ಅವುಗಳಿಂದ ಮೀನು ಉತ್ಪಾದನೆ ಮಾಡಿ ಮತ್ತೆ ಆ ಮೀನುಗಳನ್ನ ಮತ್ತೆ ನಾವು ನದಿಗಳೇ ಚೆಲ್ಲಬೇಕು ಸರ್. ಅವಾಗಷ್ಟೇ ಮತ್ತೆ ನಾವು ಸಂತತಿನ ಅಭಿವೃದ್ಧಿ ಪಡಿಸಿದಂಗಾಗುತ್ತೆ, ಮತ್ತೆ ನಾವು ಇಂಡಿಜಿನಸ್ ಫಿಶ್ಗಳನ್ನ ಮತ್ತೆ ಮತ್ತೆ ಕಾಣಬಹುದು ಸರ್. ಅದೇ ಅದೇ, ಈಗ ಸಾಕಷ್ಟು ಆರ್ಗ್ಯಾನಿಕ್ ಕೃಷಿ ಅನ್ನೋದು ಬಂದಿದೆ, ಸಹಜ ಕೃಷಿ ಮಾಡೋದು. ಹಾಗಾಗಿ ಇದು ಕೂಡ ಮೀನು ಸಾಕಾಣಿಕೆ ಮಾಡೋದು ಕೂಡ ಈಗ ತಾವು ಮಾಡ್ಕೋಬಹುದು. ಈಗ ಆಲ್ಮೋಸ್ಟ್ ನಮ್ಮ ಮೀನು ಕೃಷಿಯಲ್ಲಿ ಸಾಮಾನ್ಯವಾಗಿ ಈಗ ಹೊಲದಲ್ಲಿ ಈಗ ಭತ್ತದ ಗದ್ದೆಯಲ್ಲಿ ಈಗ ಮೀನು ಬೆಳಿಬೇಕಂದ್ರೆ ಕನಿಷ್ಠ ಎಷ್ಟು ಪ್ರಮಾಣದ ಎತ್ತರದ ನೀರು ಬೇಕಾಗುತ್ತೆ? ಒಂದೂವರೆಯಿಂದ ನಮ್ಮ ಏನಂದ್ರೆ ಅದಕ್ಕೆ ಮೀನು ತಲೆ ನಾವು ಸಾಮಾನ್ಯ ಗೆಂಡೆ ಮೀನು ಅಂತ ಬಿಡ್ತೀವಿ ಸರ್. ಹೌದು, ನಮ್ಮ ಭತ್ತ ಗದ್ದೆ ಪ್ರಮಾಣದ ನೀರು ಮೂರಡಿ ಇದ್ರೆ ಸಾಕು ಸರ್. ಮೂರಡಿ ಭತ್ತ ಇದೆ ಸರ್, ನಿಮ್ಗೆ ಒಂದೂವರೆಯಿಂದ ಎರಡಡಿ ಇದ್ರೆ ಸಾಕು ಸರ್. ಟ್ರೆಂಚ್ ಅಲಾಲಾಂಗ್ ದ ಬಂಡ್ಸ್ ಸುತ್ತ, ಈಗ ನಮಗೆ ಸಪೋಸ್ ಒಂದು ಆಯ್ತಾಕಾರ ಇರುತ್ತಂತೆ ನಮ್ಮ ಭತ್ತದ ಗದ್ದೆ, ಅದು ಅಲಾಂಗ್ದಿಂದ ಸರ್ ಈ ಕಡೆಯಿಂದ ಮೂರಡಿ, ನಮ್ಗೆ ಹೇಳಿದ್ರೆ ನಾಲ್ಕಡಿಯಿಂದ ಅಗಲ ಒಂದು ಎರಡಡಿ ಆಳ ಇದ್ರೆ ಸಾಕು ಸರ್ ಸುತ್ತ. ಸುತ್ತ ಆದ್ರೆ ಈಗ ಭತ್ತ ಬೆಳೆ ಪ್ರದೇಶದಲ್ಲಿ ಅಷ್ಟು ನೀರ್ ನಿಲ್ಲಕ್ಕಾಗಲ್ಲ, ಭತ್ತ ಹೋಗ್ಬಿಡ್ತದೆ. ಅಲ್ಲ ಸರ್, ನೀರ್ ನಿಲ್ಲುತ್ತೆ ಸರ್, ನಾವ್ ಹೇಳದಂದ್ರೆ ಜಸ್ಟ್ ಭತ್ತ ನೀರಲ್ಲಿರುತ್ತೆ ಸರ್, ಅಲ್ಲಿವರೆಗೂ ಟ್ರೆಂಚ್ ಮಾಡ್ಕೋಬೇಕು ಸರ್. ಭತ್ತ ನೀರ್ ಇಲ್ಬೇಕು, ಇದಕ್ಕೂ ನೀರ್ ನಿಲ್ಬೇಕು ಸರ್. ನೀವು ನೀರು ಭತ್ತದವರೆಗೂ ನೀರ್ ಇರ್ಬೇಕು ಸರ್. ಈಗ ಭತ್ತದ ಗಿಡದಲ್ಲಿ ಸುಮಾರು ಒಂದು ಅರ್ಧ ಫೂಟ್ ನೀರ್ ಇದ್ರೆ ಸಾಕು, ಭತ್ತದಲ್ಲಿ ಟ್ರೆಂಚ್ ಅಲ್ಲಿ ಇರ್ಬೇಕು ಸರ್. ಟ್ರೆಂಚ್ ಅಲ್ಲಿ ಇರ್ಲಿ ಬಿಡಿ, ಟ್ರೆಂಚ್ ಮೇನ್ ನಮ್ಗೆ, ಅಲ್ಲಿ ಮೀನ್ ಬೆಳೆಯಕ್ಕೆ ನೀರ್ ಬೇಕಲ್ಲ ಸರ್. ಟ್ರೆಂಚು ಸಣ್ಣದೊಂದು ತಗ್ಗು ತಗ್ಗು ಸರ್, ಏನಿಲ್ಲ ಸರ್, ನಿಮಗೆ ಮೂರಡಿ ಇಂದ ನಾಲ್ಕಡಿ ಆಗಲ್ಲ, ಒಂದೂವರೆಯಿಂದ ಎರಡಡಿ ಆಳ ನಿಮ್ ಭತ್ತದ ಗದ್ದೆ ಸುತ್ತ ಹೌದು ಮಾಡ್ಕೊಂಡು ನೀವು ಮೀನು ಸಾಕಾಣಿಕೆ ಮಾಡಬಹುದು. ಖಂಡಿತ ಮಾಡಿ, ಈ ಉದ್ಯೋಗ ನಿಮ್ ಕೈ ಹಿಡಿತದೆ. ನೀವು ಅದಕ್ಕೆ ಆಹಾರದ ಅವಶ್ಯಕತೆ ಇಲ್ಲ, ಅಲ್ಲಿರ್ತಕ್ಕಂಥ ಕೀಟಗಳು ಅವು ತಿಂದು ಬದುಕುತ್ತೆ, ಮತ್ತೆ ನಿಮಗೆ ಕೀಟಗಳಿಗೆ ಹತೋಟಿನೂ ಸಾಗುತ್ತೆ, ಮತ್ತೆ ಮತ್ತೆ ಈ ಭತ್ತದಲ್ಲಿ ರೋಗಗಳು ಕಡಿಮೆ ಆಗುತ್ತೆ, ಈ ಕಳೆನೇ ಬರೋದಿಲ್ಲ, ಕಳೆನೆಲ್ಲ ತಿಂದ ಹಾಕ್ಬಿಡ್ತಾರೆ. ಅದೇ ನಾವು ಉಳ್ಳಗೆಂಡೆ ಹಾಕಿದ್ರೆ ನೀವು ಏನು ಸಹಜವಾಗಿ ನೀವು ಪರಿಸರ ಬೆಳೆಸಬಹುದು ಸರ್. ಮತ್ತೆ ಇದು ಸಾವಯವವಾಗಿ ನೀವು ಭತ್ತ ಬೆಳೆಸಬಹುದು, ಮೀನನ್ನು ಬೆಳೆಸಬಹುದು. ನೋಡಿ, ಎರಡು ಎರಡೆರಡು ಆದಾಯ ಒಳ್ಳೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಬೆಲೆ ಸಿಗುತ್ತೆ. ಅದೇ ಮತ್ತೆ ಒಳ್ಳೆ ಒಂದು ರುಚಿಕರವಂತ ಒಂದು ನೀವು ಮೀನನ್ನು ನೋಡಬಹುದು. ರೈತ ಬಾಂಧವರು ತಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಸ್ಥಳೀಯ ಮೀನುಗಾರಿಕಾ ಉಪನಿರ್ದೇಶಕರ ಕಚೇರಿ, ಸಹಾಯಕ ನಿರ್ದೇಶಕರ ಕಚೇರಿಯನ್ನ ಸಂಪರ್ಕಿಸಬಹುದು, ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಹೋದ್ರೂ ನಿಮಗೆ ಮಾಹಿತಿ ಸಿಗುತ್ತೆ. ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ ಮತ್ಸ್ಯ ಸಂಪದ ಯೋಜನೆ ಕೂಡ ತಮಗೆ ಲಭ್ಯ ಇದೆ. ಡಾಕ್ಟರ್ ರಾಜಣ್ಣ ಅವರೇ, ಈ ಒಂದು ಮೀನು ಮರಿ ಉತ್ಪಾದನೆ ಬಗ್ಗೆ ಸಮಗ್ರ ಮಾಹಿತಿ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ ಡಾಕ್ಟರ್ ರಾಜಣ್ಣ ಅವ್ರ ಜೊತೆಗೆ ಮಾತಾಡಬೇಕಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆ ದಯವಿಟ್ಟು ಹೇಳಿ. ನಮಸ್ತೆ ಎಲ್ಲ ರೈತ ಬಂದರೆ, ನನ್ನ ಹೆಸರು ಡಾಕ್ಟರ್ ಕೆ ಬಿ ರಾಜನ್ ಅಂತೇಳಿ, ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಮೀನುಗಾರಿಕೆ ಸಂಶೋಧನೆ ಮತ್ತು ಮಾಹಿತಿ ಕೇಂದ್ರ ಹೆಬ್ಬಾಳು, ಬೆಂಗಳೂರು. ನಮ್ಮ ಸಂಶೋಧನೆ ಕೇಂದ್ರ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನು ವಿಜ್ಞಾನಗಳ ವಿಶ್ವವಿದ್ಯಾಲಯ ಆಡಳಿತಕ್ಕೆ ಒಳಪಡಿರುತ್ತೆ. ನಿಮಗೆ ಯಾವುದೇ ರೀತಿಯಾದ ಮೀನು ಕೃಷಿ, ಮೀನುಗಾರಿಕೆ ಬಗ್ಗೆ, ಯಾವುದೇ ಯೋಜನೆಗಳ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕಾದಲ್ಲಿ ನನ್ನ ದೂರವಾಣಿ ಸಂಖ್ಯೆ 9740570056. ಎಲ್ಲ ರೈತ ಬಂದರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ. ಗ್ರಾಮೀಣ ಯುವಕ ಯುವತಿಯರಿಗೆ ಮೀನು ಮರಿ ಉತ್ಪಾದನೆಯು ಉಪಕಸುಬು, ಈ ಕುರಿತು ಡಾಕ್ಟರ್ ಕೆಬಿ ರಾಜಣ್ಣ ಅವರೊಡನೆ ಸಂದರ್ಶನವನ್ನು ಕೇಳಿದರೆ. ಇನ್ನು ಮುಂದೆ ಜನಪದ ಸಂಗೀತ, ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ಕೃಷ್ಣೇಗೌಡ ಮತ್ತು ಸಂಘಟನೆಯಿಂದ ಭಜನೆ ಪದ. ಬಂತೋ ಏಕದನ ಬಾ ನಾಗೇಂದ್ರನಾ.